ಸೊ ಈ ದಿಶೆಯಲ್ಲಿ ಈ ರೋಗಗಳಿಂದ ಅನೇಕ ರೀತಿಯ ಹಾನಿ ಆಗ್ತಾ ಇದೆ ನಮ್ಮ ರೈತ ಬಾಂಧವರಿಗೆ. ಯಾವುದೇ ಬೆಳೆ ಇರಲಿ, ಪ್ರತಿಯೊಂದು ಬೆಳೆಗಳಲ್ಲಿ ಕೂಡ ಇವತ್ತು ರೋಗಗಳಿವೆ. ಸೂರ್ಯಕಾಂತಿ ತಗೊಳ್ರಿ, ಶೇಂಗಾ ತಗೊಳ್ರಿ, ಕಡಲೆ, ಉದ್ದು, ನಂತರ ತೊಗರಿ, ಆಮೇಲೆ ಕಾಯಿಪಲ್ಲೆ ಬೆಳೆಗಳು, ತೋಟಗಾರಿಕೆ ಬೆಳೆ, ಎಲ್ಲ ಬೆಳೆಗಳಲ್ಲಿ ಕೂಡ ರೋಗಗಳು ಬರ್ತವೆ. ಇಷ್ಟು ದಿವಸ ನಾವೇನು ಹೇಳ್ತಾ ಇದ್ವಿ, ರೋಗಗಳನ್ನು ಹತೋಟಿ ಮಾಡಿರಿ ಅಂತ ಹೇಳ್ತಾ ಇದ್ವಿ, ಅಥವಾ ರೋಗಗಳನ್ನು ನಿಯಂತ್ರಣ ಮಾಡಿರಿ ಅಂತ ಹೇಳ್ತಾ ಇದ್ವಿ. ಈಗೇನು ಹೇಳ್ತಾ ಇದ್ದೀವಿ, ಕೆಲವೊಂದು ರೋಗಗಳಿಗೆ ರೋಗಗಳನ್ನು ಸಮಗ್ರ ರೀತಿಯಿಂದ ಹತೋಟಿ ಮಾಡಿರಿ ಅಂತ ಹೇಳ್ತಾ ಇದ್ವಿ. ಅಂದರೆ ಹತೋಟಿ ಮಾಡೋದು ಮತ್ತು ಸಮಗ್ರವಾಗಿ ಹತೋಟಿ ಮಾಡೋದು, ಇದ್ರ ವ್ಯತ್ಯಾಸ ಏನು ಅಂತಂದರೆ, ಈ ಹತೋಟಿ ಅಥವಾ ನಿಯಂತ್ರಣ ಕ್ರಮದಲ್ಲಿ ಯಾವುದೇ ಒಂದು ಕ್ರಮವನ್ನು ನಮ್ಮ ರೈತ ಬಾಂಧವರು ಬಳಸ್ತಾರೆ. ಯಾವುದೇ ಒಂದು ಕ್ರಮ ಇರ್ಬೋದು, ಈಗ ರೋಗ ಬಂದಾಗ ಬೆಳೆಗಳಿಗೆ ಎಣ್ಣೆ ಹೊಡೆತಕ್ಕಂಥದ್ದು ಇರ್ಬೋದು, ಎಣ್ಣೆ ಅಂದರೆ ಶಿಲೀಂದ್ರನಾಶಕಗಳು, ಅದೇ ರೀತಿಗೆ ಬೆಳೆ ಕಾಲ್ಗೈ ಮಾಡ್ತಕ್ಕಂಥದ್ದು ಇರ್ಬೋದು, ಅಂತರ್ಬೆಳೆಯನ್ನಾಗಿ ಬೆಳೀತಕ್ಕಂಥದ್ದು ಇರ್ಬೋದು, ಆಮೇಲೆ ಜೈವಿಕ ರೋಗನಾಶಕಗಳನ್ನು ಉಪಯೋಗ ಮಾಡಿಸ್ತಕ್ಕಂಥದ್ದು ಇರ್ಬೋದು, ಈ ರೀತಿಯಾಗಿ ಒಂದೊಂದು ಕ್ರಮ ಅನುಸರಿಸ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ರೋಗಗಳು ಅನೇಕ ರೀತಿಯ ಹಾನಿ ಮಾಡ್ತಾ ಇದ್ದಾವೆ, ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ, ಹಳೆ ರೋಗಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಯಾವುದೇ ಒಂದು ಕ್ರಮದಿಂದ ರೋಗ ಹತೋಟಿ ಮಾಡೋದು ಭಾಳ ಕಷ್ಟ. ಈಗಾಗಲೇ ಕೀಟದಲ್ಲಿ ತಾವು ಸಮಗ್ರವಾಗಿ ಕೀಟ ಹತೋಟಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಬೆಳೆಗಳಲ್ಲಿ ಕೂಡ ಸಮಗ್ರವಾಗಿ ಬೆಳೆ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅದೇ ರೀತಿ ರೋಗಗಳಲ್ಲಿ ಕೂಡ ಯಾವ ರೀತಿಯಾಗಿ ಸಮಗ್ರವಾಗಿ ಎಲ್ಲ ಕ್ರಮಗಳನ್ನು ಏನೇನು ಸಾಧ್ಯ ಇದೆ ಆ ಎಲ್ಲ ಕ್ರಮಗಳನ್ನು ಉಪಯೋಗಿಸಿ ಯಾವ ರೀತಿ ನಾವು ರೋಗ ಹತೋಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆಗಳ ಮುಖಾಂತರ ಈಗಾಗಲೇ ನಾವು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದೇವೆ. ಈ ಸಮಗ್ರ ರೋಗ ಹತೋಟಿಯಲ್ಲಿ ಮುಖ್ಯವಾಗಿ 5 ಕ್ರಮಗಳನ್ನು ನಾವು ಉಪಯೋಗಿಸ್ತೇವೆ. ಒಂದು ಬೇಸಾಯ ಕ್ರಮ ಇರ್ಬೋದು. ಬೇಸಾಯ ಕ್ರಮಗಳಂತಂದರೆ ಅಂತರ ಬೆಳೆ ಬೆಳೆಯೋದು, ಬೆಳೆ ಪರಿವರ್ತನೆ ಮಾಡೋದು, ಬೆಳೆ ಕಾಲ್ಗೈ ಮಾಡೋದು, ಬಿತ್ತನೆ ಸಮಯದಲ್ಲಿ ಬದಲಾವಣೆ ಮಾಡೋದು, ಆಮೇಲೆ ಸ್ವಚ್ಛವಾದ ಬೇಸಾಯ ಮಾಡೋದು, ಇವೆಲ್ಲ ಏನದವಲ್ಲ ಬೇಸಾಯ ಕ್ರಮಗಳು. ಅದೇ ರೀತಿಯಾಗಿ ಜೈವಿಕ ನಿಯಂತ್ರಣ ಅಂತೇಳಿ ಇನ್ನೊಂದು ಕ್ರಮ ಇದೆ. ಜೈವಿಕ ನಿಯಂತ್ರಣ ಅಂತಂದರೆ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗ ಮಾಡಿ ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥ ಇದು ಒಂದು ಪದ್ಧತಿ. ಈಗಾಗಲೇ ನಮ್ಮ ರೈತ ಬಾಂಧವರಿಗೆ ಟ್ರೈಕೋಡರ್ಮಾ ಅಂತ ಗೊತ್ತಿದೆ, ಸಿಡೋಮೊನಾಸ್ ಅಂತ ಗೊತ್ತಾಗಿದೆ, ಶೇಂಗಾ, ಸೂರ್ಯಕಾಂತಿ, ತದನಂತರ ಈ ತೋಟಗಾರಿಕೆ ಬೆಳೆಗಳು, ನಂತರ ಈ ಮೆಣಸಿನಕಾಯಿ ಬೆಳೆ ಬೆಳೀತಿದ್ದಾರೆ ಅವರೆಲ್ಲ ರೈತರು ಈ ನಮ್ಮ ಜೈವಿಕ ಶಿಲೀಂದ್ರನಾಶಕಗಳನ್ನು ಉಪಯೋಗ ಮಾಡ್ತಕ್ಕಂಥ ವಾಡಿಕೆ ಇದೆ. ಅದೇ ರೀತಿಯಾಗಿ ರೋಗ ನಿರೋಧಕ ತಳಿಗಳು, ಕೆಲವೊಂದು ತಳಿಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ತೊಗರಿಯಲ್ಲಿರ್ಬೋದು DS3R ಅಂತೇಳಿ, JG11 ಅಂತೇಳಿ ಕಡಲೆಯಲ್ಲಿದೆ, ಶೇಂಗಾದಲ್ಲಿ 6.88.08 ಅಂತಿದೆ, Kadri 9 ಅಂತಿದೆ, ಇವೆಲ್ಲ ಏನದವಲ್ಲ ಕೆಲವೊಂದು ರೋಗಗಳಿಗೆ ಈ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿಗಳಾಗಿವೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸಸ್ಯಜನ್ಯ ಪದಾರ್ಥಗಳನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸಸ್ಯಜನ್ಯ ಪದಾರ್ಥ ಅಂತಂದರೆ ಈ ಸಸ್ಯಗಳಿಂದ ಬಂದಿರತಕ್ಕಂಥ ಎಲೆ ಇರ್ಬೋದು, ಬೀಜ ಇರ್ಬೋದು, ಅದರಿಂದ ನಾವು ಕಷಾಯ ಮಾಡಬೇಕು. ಕಷಾಯ ಮಾಡೋದು ಅಥವಾ ರಸ ತಯಾರಿಸೋದು, ಅಂಥ ರಸವನ್ನು ಸಿಂಪರಣೆ ಮಾಡೋದು, ಇದು ಒಂದು ಕೂಡ ಮುಖ್ಯವಾದಂಥ ಕ್ರಮ. ಆಮೇಲೆ ತದನಂತರ ಸುಮಾರು ದಿವಸಗಳಿಂದ ಐತಿಹಾಸಿಕ ಕ್ರಮಗಳಂತಂದರೆ ಶಿಲೀಂದ್ರನಾಶಕಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು, ಅವು ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ಅನೇಕ ರಾಸಾಯನಿಕಗಳಿದಾವೆ, ಹೆಕ್ಸಾಕೋನೋಜೋಲ್ ಅಂತ ಸಿಗುತ್ತೆ, ಕಾರ್ಬೆಂಡಿಜಿಮ್ ಅಂತ ಸಿಗುತ್ತೆ, ತದನಂತರ ಡೈಫೆನ್ಕೋನೋಜೋಲ್, ಈ ರೀತಿಗೆ ಅನೇಕ ಸುಮಾರು ಒಂದು 20-25 ಶಿಲೀಂದ್ರನಾಶಕಗಳನ್ನು ನಮ್ಮ ರೈತ ಬಾಂಧವರು ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗ ಮಾಡ್ತಾರೆ. ಸೊ ಸಮಗ್ರ ರೋಗ ನಿರ್ವಹಣೆ ಅಂದರೆ ಇವೆಲ್ಲ ಕ್ರಮಗಳನ್ನು ನಾವು ಅನುಸರಿಸಿ ರೋಗಗಳನ್ನು ಯಶಸ್ವಿಯಾಗಿ ಹತೋಟಿ ಮಾಡ್ತಕ್ಕಂಥ ಒಂದು ಪದ್ಧತಿಗೆ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಉದ್ದೇಶ ಏನು ಸಮಗ್ರ ರೋಗದ ನಿರ್ವಹಣೆ ಅಂತಂದರೆ, ಏನೇನು ಸಾಧ್ಯ ಇದೆ, ಪರಿಸರ ಸ್ನೇಹಿ ಕ್ರಮಗಳಂತೀವಲ್ಲ ನಾವು, ರಾಸಾಯನಿಕಗಳನ್ನು ಬಿಟ್ಟು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡಿ ಉಳಿದೆಲ್ಲ ಕ್ರಮಗಳನ್ನು ನಾವು ಅನುಸರಿಸೋದಕ್ಕೆ ಏನಂತೀವಿ ನಾವು, ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಈ ಸೂರ್ಯಕಾಂತಿಯಲ್ಲಿ ಈ ಸಮಗ್ರ ರೋಗ ನಿರ್ವಹಣೆ ಹೆಂಗೆ ಮಾಡಬೇಕು ಅಂಥೇಳಿ, ಈ ಸೂರ್ಯಕಾಂತಿ ನೆಕ್ರೋಸಿಸ್ ನಂಜಾಣ ರೋಗ ಅಂತೇಳಿ ಒಂದು ಬಂತು. ನಮ್ಮ ರೈತ ಬಾಂಧವರು ವೈರ್ಲೆಸ್ ರೋಗ, ವೈರ್ಲೆಸ್ ರೋಗ ಅಂತೇಳಿ ತಮ್ಮದೇ ಭಾಷೆಯಲ್ಲಿ ಕರೀತಾ ಇದ್ದಾರೆ. ವೈರ್ಲೆಸ್ ರೋಗ ಅಂದರೂ ಒಂದೇ, ನಂಜಾಣ ರೋಗ ಅಂದರೂ ಒಂದೇ. ಈ ಸೂರ್ಯಕಾಂತಿ ನೆಕ್ರೋಸಿಸ್ ರೋಗ ನಮ್ಮ ಭಾಗದಲ್ಲಿ ಇರಲಿಲ್ಲ, 2000 ಬಂತು. ಈಗಾಗಲೇ ಏನಾಗಿದೆ, ಸುಮಾರು ಹೊಲಗಳಲ್ಲಿ ಈ ಸೂರ್ಯಕಾಂತಿಗೆ ಈ ರೋಗ ಬಂದುಬಿಟ್ಟು ಸೂರ್ಯಕಾಂತಿ ಬೆಳೀತಕ್ಕಂಥ ಪ್ರದೇಶ ಕಡಿಮೆ ಆಗಿದೆ. ರೈತ ಬಂದವರು ಸೂರ್ಯಕಾಂತಿಗೆ ಕಡಿಮೆ ಒಲವು ತೋರ್ತಾ ಇದ್ದಾರೆ. ಆದಾಗ್ಯೂ ಕೂಡ ನಾವು ಕೆಲವೊಂದು ಸಮಗ್ರ ರೋಗ ನಿರ್ವಹಣೆ ಅನುಸರಿಸಿದರೆ, ಈ ಸೂರ್ಯಕಾಂತಿ ನಂಜಾಣ ರೋಗಕ್ಕೆ ಸಮಗ್ರ ರೋಗ ನಿರ್ವಹಣೆ ಹೆಂಗೆ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಬದುಗಳ ಮೇಲೆ ಇರ್ತಕ್ಕಂಥ ಕಾಂಗ್ರೆಸ್ ಕಸ ಇರಲಿ, ಅಂಟ್ರಿಕಿ ಕಸ ಇರಲಿ, ಅದನ್ನೆಲ್ಲ ತೆಗಿಬೇಕು. ಇದು ಒಂದನೇ ಕ್ರಮ. ಎರಡನೇದಾಗಿ ಬಿತ್ತನೆ ಸಮಯವನ್ನು ಮೇ ಕೊನೆಯ ವಾರದಲ್ಲಿ ಮಾಡಬೇಕು. ಬಿಟ್ಟನಪ್ಪ ಅಂತಂದರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಾಡಬೇಕು. ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಬಿತ್ತಿದ್ರೆ ಏನಾಗುತ್ತೆ, ಈ ರೋಗದ ಬಾಧೆ ಹೆಚ್ಚಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದು ಎರಡನೇ ಕ್ರಮ. ಇನ್ನು ಮೂರನೇ ಕ್ರಮ ಏನಪ್ಪ ಅಂತಂದರೆ, ಈ ಸೂರ್ಯಕಾಂತಿ ಯಾವ ಹೊಲಕ್ಕೆ ಹಾಕ್ತಾರಲ್ಲ ರೈತ ಬಾಂಧವರು, ಆ ಹೊಲಸು ಉತ್ತರದ್ದು ಒಂದು 4 ಸಾಲು ಎತ್ತರ ಬೆಳೀತಕ್ಕಂಥ ಬೆಳೆ, ಸಜ್ಜೆ ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಒಂದು 4 ಸಾಲು ಎತ್ತರ ಬೆಳೀತಕ್ಕಂಥ ಬೆಳೆ ಹಾಕಿದರೆ ಏನಾಗುತ್ತೆ, ಈ ನಂಜಾಣು ರೋಗ ಪ್ರಸಾರ ಆಗೋದು ಒಂದು ನುಸಿಯಿಂದ. ಈ ನುಸಿ ಏನು ಮಾಡುತ್ತೆ, ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗ್ಬೇಕಾದಂದರೆ ಎತ್ತರವಾಗಿ ಬೆಳೀತಕ್ಕಂಥ ಗಿಡಗಳಿಗೆ ಇದು ಅಡ್ಡಗೋಡೆಯಾಗಿ ಈ ನುಸಿ ಕೀಟಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಮೂರನೇ ಕ್ರಮ. ಇನ್ನು 4ನೇ ಕ್ರಮ, ಬೀಜೋಪಚಾರ ಮಾಡ್ತಕ್ಕಂಥದ್ದು. ಇಮಿಡಾಕ್ಲೋಪ್ರಿಡ್ ಅಂಥೇಳಿ ಎಲ್ಲೆಲ್ಲಿ ಕಂಪ್ನಿ ಪಾಕೆಟ್, ಸರ್ಟಿಫೈಡ್ ಕಂಪ್ನಿ ಪಾಕೆಟ್ ಬರ್ತಾವೆ, ಅವರೆಲ್ಲ ಏನು ಮಾಡ್ತಾರೆ, ಒಂದು ಇಮಿಡಾಕ್ಲೋಪ್ರಿಡ್ ಅಂತ ಹೇಳಿಬಿಟ್ಟು ಅದಕ್ಕೆ 1 ಕೆಜಿ ಬೀಜಕ್ಕೆ 5 ಗ್ರಾಮ್ನಂಗೆ ಇದನ್ನು ಕೆಮಿಕಲ್ ಪುಡಿ ಹಚ್ಚಿ ಅದನ್ನು ಪ್ಯಾಕ್ ಮಾಡಿ ರೈತ ಬಾಂಧವ್ರಿಗೆ ಕಳಿಸ್ತಾರೆ. ರೈತ ಬಾಂಧವ್ರು ಯಾವುದೇ ರೀತಿಯ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಯಾರಾದರೂ ಲೂಸ್ ಬೀಜ ಉಪಯೋಗ ಮಾಡ್ತಾ ಇತ್ತಂದರೆ ಅದಕ್ಕೆ ಏನೈತಲ್ಲ, ಇಮಿಡಾಕ್ಲೋರೋಫೈಡ್ ಅಂತ ಔಷಧಿ ಸಿಗುತ್ತೆ, ಅದನ್ನು ತೊಗೊಂಬಂದು 1 ಕೆಜಿಗೆ 5 ಗ್ರಾಮ್ನಂಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇಷ್ಟೆಲ್ಲ ಮಾಡಿದ ಮೇಲೂ ಸೂರ್ಯಕಾಂತಿ ಹಾಕ್ತೀರಿ, ಅವಾಗ ಕೂಡ ರೋಗ ಬರ್ತದೆ. ಹಂಗೆ ರೋಗ ಬಂದಾಗ ಏನು ಮಾಡಬೇಕು, 2 ಸರಿ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೇಕತ್ತೆ. ಸುಮಾರು 25-30 ದಿವಸಕ್ಕೆ ಒಂದು ಸರಿ, ತದನಂತರ 30-35 ದಿವಸಕ್ಕೆ ಒಂದು ಸರಿ 2 ಸರಿ ಸಿಂಪಡಣೆ ಮಾಡಬೇಕಾಗುತ್ತೆ. ಸಿಂಪರಣೆಗೆ ಮೆಟಾಸಿಸ್ಟಾಕ್ಸ್ ಅಂತ ಸಿಗುತ್ತೆ, 1.5 ml ಮೆಟಾಸಿಸ್ಟಾಕ್ಸು 1 ಲೀಟರ್ ನೀರಿಗೆ. ಅದು ಸಿಗದೇ ಇದ್ದ ಪಕ್ಷದಲ್ಲಿ ಕಾನ್ಫಿಡಾರ್ ಅಂತ ಸಿಗುತ್ತೆ, ಅದು 0.3 ಪ್ರಮಾಣದಲ್ಲಿ 1 ಲೀಟ್ರಿಗೆ ಉಪಯೋಗ ಮಾಡಿ ನಾವು ಸಿಂಪರಣೆ ಮಾಡಿದಂದರೆ ಈ ಸೂರ್ಯಕಾಂತಿ ನಕ್ರಾಸಿಸ್ ನಂಜಾಣು ರೋಗವನ್ನು ಸಮಗ್ರವಾಗಿ ನಾವು ಹತೋಟಿ ಮಾಡ್ಬೋದು. ಇದು ಒಂದು ಉದಾಹರಣೆ. ಇದೇ ರೀತಿಯಾಗಿ ಈ ಕಡಲೆ ಮತ್ತು ಈ ತೊಗರಿಯಲ್ಲಿ ನೆಟೆ ರೋಗ ಸಿಡಿ ರೋಗ ಅಂತ ಬರ್ತದೆ. ಈ ನೆಟೆ ರೋಗ ಸಿಡಿ ರೋಗ ಬಂದರೆ ಏನಾಗ್ತದೆ, ಗಿಡ ಎಲ್ಲ ಒಣಗಿಬಿಟ್ಟು ಪೂರ್ತಿ ಗಿಡ ಏನಾಗುತ್ತೆ, ಸಿಡಿ ಬಂದಂಗಾಗಿ ನಿಮಗೆ ಅದರದ್ದು ಯಾವುದೇ ರೀತಿ ಕಾಯಗಳಾಗೋದಿಲ್ಲ, ಯಾವುದೇ ರೀತಿ ಇಳುವರಿ ಬರೋದಿಲ್ಲ. ಈ ರೋಗ ಸರ್ವಸಾಮಾನ್ಯವಾಗಿ ನಮ್ಮ ರೈತರು ಬಾಂಧವರು ಬಿತ್ತಕ್ಕಂಥ ಎಲ್ಲ ತಳಿಗಳಿಗೆ ಸರ್ವಸಾಮಾನ್ಯವಾಗಿ ತೊಗರಿ ಇರ್ಬೋದು. ಈ ನೆಟೆ ರೋಗ ಸಿಡಿ ರೋಗ ಹತೋಟಿ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರು ಏನು ಮಾಡಬೇಕು, ಹತೋಟಿ ಮಾಡ್ತಕ್ಕಂಥ ಕ್ರಮ, ರೋಗ ಬಂದ ಮೇಲೆ ನಾವು ಹತೋಟಿ ಯಾವುದೇ ರೀತಿ ಕ್ರಮ ಅನುಸರಿಸಿದರೆ ಆಗೋದಿಲ್ಲ, ಹತೋಟಿ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಯಾವಾಗ ನೀವು ಈ ಹೊಲ ರೆಡಿ ಮಾಡ್ತಿರಲ್ಲ ಬಿತ್ತಲಿಕ್ಕೆ, ಅವಾಗಲಿಂದನೇ ಪ್ರಾರಂಭ ಮಾಡಬೇಕಾಗ್ತದೆ. ಮೊದಲನೇದಾಗಿ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಬೇಸಿಗೆ ಸಮಯದಲ್ಲಿ ಏನು ಮಾಡಬೇಕು, ಕೊನೆ ಮಳೆ ಆಗದಾಗ ನಮ್ಮ ರೈತ ಬಾಂಧವರು ಆಳವಾಗಿ ಮಡಿಕೆ ಹೊಡಿಬೇಕು ಹೊಲದಲ್ಲೇ. ಅದರಿಂದ ಏನಾಗುತ್ತೆ, ಈ ನೆಟೆ ರೋಗ ಮತ್ತು ಸಿಡಿ ರೋಗ ಅಂತೇವೆ, ಇದರಿಂದ ಬಂದಿರತಕ್ಕಂಥ ಕೆಲವೊಂದು ರೋಗಾಣು ಕಣಗಳಿರ್ತಾವೆ, ಬೇಸಿಗೆಯಲ್ಲಿ ಬಿಸಿಲಿಗೆ ಅವು ಏನಾಗ್ತಾವೆ, ಸತ್ತು ಹೋಗ್ಬಿಡ್ತಾವೆ ಆ ಬಿಸಿಲಿಗೆ. ಇದು 1ನೇ ಕ್ರಮ. ಇನ್ನು 2ನೇ ಕ್ರಮ, ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಅಂದರೆ ಬೆಳೆ ಕಲಗೆ ಅಂತ ಅಂತಾರೆ ನಮ್ಮ ರೈತರು. ಯಾವ ಹೊಲದಲ್ಲಿ ಈ ರೋಗ ಹೆಚ್ಚಿಗೆ ಕಂಡು ಬರ್ತದೆ ಅಲ್ಲಿ 1-2 ವರ್ಷ ಆ ಒಂದು ಬೆಳೆ ಹಾಕೋದು ಬಿಡಬೇಕು. ಉದಾಹರಣೆಗೆ ಈ ಗುಲ್ಬರ್ಗ ಬೀದರ್ ಭಾಗಕ್ಕೆ ಹೋದಂದ್ರೆ ಪ್ರತಿ ವರ್ಷ ಅದೇ ಹೊಲಕ್ಕೆ ತೊಗರಿ ಹಾಕ್ತಾರೆ. ಏನ್ರಿ ನೀವು ಈ ರೀತಿ ನೀವು 1-2 ವರ್ಷ ತೊಗರಿ ಬೆಳೆದು ಬಿಡ್ರಿ ಅಂತ ಹೇಳಿದ್ರೆ ನಾವು ಹೆಂಗೆ ಬಿಡಬೇಕ್ರಿ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಹೆಚ್ಚಿಗೆ ಇರ್ತದೆ, ಎಲ್ಲಿ 50-60% ಈ ರೋಗ ಬರ್ತದೆ, ನಮಗೆ ಅನಿವಾರ್ಯ ಅದು ನಾವು ಬಿಡಲೇಬೇಕಾಗ್ತದೆ, ಬೆಳೆ ಪರಿವರ್ತನೆ ಮಾಡಲೇಬೇಕು. 1-2 ವರ್ಷ ತೊಗರಿ ಅಥವಾ ಕಡಲೆ ಹಾಕೋದು ಬಿಟ್ಟು ಬೇರೆ ಬೆಳೆ ಹಾಕೋದು, ಇದು ಒಂದು 2ನೇ ಕ್ರಮ. ಇನ್ನು 3ನೇ ಕ್ರಮ ಏನು ಅಂತಂದರೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಕ್ರಮ. ಈ ಬೀಜೋಪಚಾರಕ್ಕೆ ಅನೇಕ ರೀತಿಯ ಕ್ರಮಗಳದಾವೆ. ಜೈವಿಕ ಶಿಲೀಂದ್ರನಾಶಕ ಉಪಯೋಗ ಮಾಡ್ಬೋದು, ಈ ಟ್ರೈಕೋಡರ್ಮ ಅಂಥೇಳಿ 1 ಕೆಜಿ ಬೀಜಕ್ಕೆ 5-10 ಗ್ರಾಮ್ ತನಕ ಹಚ್ಚಬೋದು ಈ ಪುಡಿನ. ಪುಡಿ ಹಚ್ಚೋದು ಭಾಳ ಮುಖ್ಯ, ಇದು 1 ಬೀಜೋಪಚಾರ ಮಾಡ್ತಕ್ಕಂಥದ್ದು. ಇನ್ನು 2ನೇದಾಗಿ ರೋಗ ಬಂತಪ್ಪ ಹೊಲದಲ್ಲಿ ಅಂದರೆ ಏನು ಮಾಡಬೇಕು, ಎಲ್ಲೆಲ್ಲಿ ರೋಗ ಬಂದಿರುತ್ತೆ ಆ ಗಿಡಗಳ ಸುತ್ತಲೂ, ಎಲ್ಲ ಗಿಡ ಅಲ್ಲ, ಈಗೇನಾಗುತ್ತೆ ನಿಮಗೆ ನೆಟೆ ರೋಗ ಸಿಡಿ ರೋಗ ಬಂದ ತಕ್ಷಣ ಏನಾಗ್ತವೆ, ಗಿಡ ಬಾಡ್ದಂಗೆ ಆಗೋದು, ಒಂಥರ ಹಳದಿ ಆಗೋದು, ಆ ರೀತಿ ಬಣ್ಣಕ್ಕೆ ತಿರುಗ್ತದೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ಆ ಗಿಡಕ್ಕೆ ಅಷ್ಟೇ ಶಿಲೀಂದ್ರನಾಶಕದ ದ್ರಾವಣ ಮಾಡಬೇಕು. ಜೈವಿಕ ಶಿಲೀಂದ್ರನಾಶಕ ದ್ರಾವಣನ ಮಾಡ್ಬೋದು ಅಥವಾ ಈ ರಾಸಾಯನಿಕ ಶಿಲೀಂದ್ರನಾಶಕ ದ್ರಾವಣನ ಮಾಡ್ಬೋದು. ಜೈವಿಕ ಶಿಲೀಂದ್ರನಾಶಕ ದ್ರಾವಣ ಅಂದರೆ ಏನಪ್ಪ ಅಂದರೆ 1 ಲೀಟರ್ ನೀರಿಗೆ 5-10 ಗ್ರಾಮ್ ಟ್ರೈಕೋಡರ್ಮ್ ಹಾಕಬೇಕು. ಇನ್ನು ಈ ರಾಸಾಯನಿಕ ಶಿಲೀಂದ್ರ ಅಂತಂದರೆ ಈ ಕಾರ್ಬನ್ಡೈಜಿಮ್ ಅಂಥೇಳಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ದೊರೆತದೆ. ಅದನ್ನು ಏನದಲ್ಲ, 1 ಲೀಟರ್ ನೀರಿಗೆ 2 ಗ್ರಾಮ್ನಂಗೆ ಹಾಕಿ 2ರಲ್ಲಿ 1 ಯಾವುದಾದ್ರು ಮಾಡಿ ಯಾವ ಗಿಡಕ್ಕೆ ಬಂದಿರುತ್ತೋ ಆ ಗಿಡ ಸುತ್ತಲೂ 1 ಮಗ್ಗನಷ್ಟು ಹಾಕಬೇಕು. ಅದು 1 ಗಿಡ ಅಷ್ಟಲ್ಲ, ಆ ಸುತ್ತ ಇರತಕ್ಕಂಥ ಗಿಡಗಳಿಗೆ ಕೂಡ ಪೂರ್ತಿ ಹೊಲ ಅಲ್ಲ, ಆ ಗಿಡ ಮತ್ತು ಆ ಸುತ್ತ ಇರತಕ್ಕಂಥ ಗಿಡಗಳು. ಈ ರೀತಿಯಾಗಿ ಆ ಹೊಲಕ್ಕೆ ಹಾಕಿದ್ನಪ್ಪ ಅಂತಂದರೆ ಈ ನೆಟೆ ರೋಗ ಅಥವಾ ಸಿಡಿ ರೋಗ ಕೂಡ ಹತೋಟಿ ಮಾಡ್ಬೋದು. ಅಂದರೆ ಬರೀ 1ನೇ ಕ್ರಮ ಅಲ್ಲ, ಮೊದಲನೇದಾಗಿ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಬೆಳೆ ಕಾಲುಗೈ ಮಾಡೋದು, ಬೀಜೋಪಚಾರ ಮಾಡ್ತಕ್ಕಂಥದ್ದು, ಹೊಲದಾಗ ರೋಗ ಬಂತಪ್ಪ ಅಂತಂದರೆ ಏನು ಮಾಡೋದು, ಗಿಡ ಸುತ್ತರದು ಈ ರೀತಿ ಶಿಲೀಂದ್ರನಾಶಕದ ದ್ರಾವಣ ಹಾಕೋದು. ಅದ್ರ ಜೊತೆ ಇನ್ನೊಂದು ಕ್ರಮ ಇದೆ, ಮುಖ್ಯವಾದಂಥ ಕ್ರಮ. ಕೆಲವೊಂದು ಬೆಳೆಗಳಲ್ಲಿ ಈಗ ನಾವು ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಳಿಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಕಡಲೆಯಲ್ಲಿ JG11 ಅಂತ ಇದೆ, ಈ ತೊಗರಿಯಲ್ಲಿ TS3R ಅಂತ ಇದೆ. ಈ ರೀತಿಯಾಗಿ ಅನೇಕ ಕ್ರಮಗಳನ್ನು ನಾವು ಅನುಸರಿಸಿದರೆ ಏನಾಗುತ್ತೆ, ಮುಖ್ಯವಾಗಿ ಈ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಹತೋಟಿ ಮಾಡೋದು ಬಹಳ ಕಷ್ಟ. ಎಲೆ ಮೇಲೆ ಬಂದರೆ ನೀವು ಎಲೆಗೆ ಸಿಂಪರಣೆ ಮಾಡ್ಬೋದು, ಆದರೆ ಮಣ್ಣಿಗೆ ಬಂದರೆ ಏನೈತಲ್ಲ, ಪೂರ್ತಿ ಮಣ್ಣಿಗೆ ನಾವು ಉಪಚಾರ ಮಾಡಬೇಕಾಗ್ತದೆ. ಸೊ ಈ ರೀತಿಯಾಗಿ ಇಂದ ಅನೇಕ ಕ್ರಮಗಳನ್ನು ಉಪಯೋಗಿಸಿ ನಾವೇನು ಮಾಡಬೇಕಾಗುತ್ತೆ, ಈಗ ಕಡಲೆಗೆ ಬರ್ತಕ್ಕಂಥ ನೆಟೆ ರೋಗ ಆಗಲಿ ಸಿಡಿ ರೋಗ ಆಗಲಿ ನಾವು ಹತೋಟಿ ಮಾಡ್ಬೋದು. ಇನ್ನು ಈ ಮೆಣಸಿನಕಾಯಿಯಲ್ಲಿ ಅಲ್ಲಿ ಕೂಡ ಸಿಡಿ ರೋಗ ಬರ್ತದೆ. ಮೆಣಸಿನಕಾಯಿಯಲ್ಲಿ ಸಿಡಿ ರೋಗ ಬಂದರೂ ಕೂಡ ಇದೇ ರೀತಿ ಕ್ರಮ ಅನುಸರಿಸತಕ್ಕಂಥದ್ದು, ಏನು ಮಾಡಬೇಕು, ಆಳವಾಗಿ ಉಳುಮೆ ಮಾಡಬೇಕು, ತದನಂತರ ಬೀಜಕ್ಕೆ ಈ ರೀತಿ ಶಿಲೀಂಧ್ರ ನಾಶಕವನ್ನು ಹಚ್ಚಬೇಕು. ಆಮೇಲೆ ಏನು ಮಾಡ್ತಾರೆ, ಮೆಣಸಿನಕಾಯಿಯಲ್ಲಿ ಸಸಿ ಮಡಿ ಮಾಡ್ತಾರೆ, ಸಸಿ ಮಡಿಗೆ ಕೂಡ ನಾವು ಶಿಲೀಂಧ್ರ ನಾಶಕ ದ್ರಾವಣ ಹಾಕಬೇಕು. ತದನಂತರ ಸಸಿಯನ್ನು ನಾವು ಮುಖ್ಯ ಹೊಲಕ್ಕೆ ಅಂದರೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರೆ, ಸಸಿ ನಾಟಿ ಮಾಡ್ತಾರಲ್ಲ, ಸಸಿ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಸಸಿಯನ್ನು ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಎದ್ದು ಆಮೇಲೆ ನಾಟಿ ಮಾಡಬೇಕು. ತದನಂತರ ಇದೆಲ್ಲ ಮಾಡಿದ ಮೇಲೆ ರೋಗ ಬಂದರೆ ಮಣ್ಣಿಗೆ ಎಲ್ಲೆಲ್ಲಿ ಯಾವ ಗಿಡಕ್ಕೆ ರೋಗ ಬಂದಿರ್ತದೆ ಆ ಗಿಡಕ್ಕೆ ಏನಾಯ್ತಲ್ಲ, ಈ ಶಿಲೀಂಧ್ರನಾಶಕ ದ್ರಾವಣವನ್ನು ನಾವು ಗಿಡಕ್ಕೆ ಹಾಕಬೇಕಾಗುತ್ತೆ. ಸೊ ಈ ರೀತಿಯಾಗಿ ಬೇಸಿಗೆಯಲ್ಲಿ ಉಳುಮೆ ಮಾಡೋದ್ರಿಂದ ಹಿಡ್ಕೊಂಡು ಸಿಂಪರಣೆ ಮಾಡೋದು, ಆಮೇಲೆ ಡ್ರೆಂಚಿಂಗ್ ಮಾಡೋದು, ಈ ರೀತಿಯಾಗಿ ಅನೇಕ ಕ್ರಮಗಳನ್ನು ನಾವು ಅನುಸರಿಸಿದರೆ ಮುಖ್ಯವಾಗಿ ಎಲೆ ಮೇಲೆ ಬರ್ತಕ್ಕಂಥ ರೋಗ ಹತೋಟಿ ಮಾಡ್ಬೋದು, ಗಾಳಿ ಮುಖಾಂತರ ಹಾಡ್ತಕ್ಕಂಥ ರೋಗಗಳು ಹತೋಟಿ ಮಾಡ್ಬೋದು, ಆದರೆ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡೋದು ಭಾಳ ಕಷ್ಟ. ಅದೇ ರೀತಿಯಾಗಿ ನಾನು ಉದಾಹರಣೆಗೆ ನಂಜಾಣು ರೋಗ ಅಂತೇಳಿ ಸೂರ್ಯಕಾಂತಿಯಲ್ಲಿ ಹೇಳಿದೆ, ಈ ನಂಜಾಣು ರೋಗ ಅದು ಕೂಡ ಹತೋಟಿ ಮಾಡೋದು ಭಾಳ ಕಷ್ಟ. ಯಾವುದೇ ಒಂದು ಕ್ರಮ ಅನುಸರಿಸಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡ್ಬೋದು. ಮುಖ್ಯವಾಗಿ ವೈರಸ್ಸಿಂದ ಬರ್ತಕ್ಕಂಥ ರೋಗ, ಮಣ್ಣಿನಿಂದ ಹರಡ್ತಕ್ಕಂಥ ರೋಗ, ಇವು ಎರಡೂ ರೋಗಗಳನ್ನು ಹತೋಟಿ ಮಾಡೋದು ಭಾಳ ಕಷ್ಟ. ಅದಕ್ಕೆ ಏನೈತಲ್ಲ, ಅಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಾವೇನು ಮಾಡಬೇಕು, ಸಮಗ್ರವಾದ ಒಂದು ರೋಗ ನಿರ್ವಹಣೆ ಮಾಡಬೇಕು. ಈ ಸಮಗ್ರವಾದ ರೋಗ ನಿರ್ವಹಣೆ ಮಾಡಿದಂದರೆ ಯಾವುದೇ ಒಂದಲ್ಲದ ಒಂದು ಕ್ರಮ ಏನು ಮಾಡುತ್ತೆ, ಆ ರೋಗಾಣುಗಳನ್ನು ನಾಶ ಮಾಡುತ್ತೆ. ಆ ರೋಗಾಣು ನಾಶ ಯಾವಾಗುತ್ತೆ, ಆವಾಗ ನಮ್ಗೆ ಈಗ ಹೊಲಗಳಲ್ಲಿ ಬರ್ತಕ್ಕಂಥ ರೋಗದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಅನೇಕ ಬೆಳೆಗಳಲ್ಲಿ ನಾವು ರೋಗ ನಿರ್ವಹಣೆ ಕ್ರಮಗಳನ್ನು, ಸಮಗ್ರವಾದ ರೋಗ ಕ್ರಮಗಳನ್ನು ಆವಿಷ್ಕಾರ ಮಾಡಿದ್ವಿ. ಇವೆಲ್ಲ ರೋಗ ನಿರ್ವಹಣೆ ಕ್ರಮಗಳು ನಮ್ಮ ರೈತ ಬಾಂಧವರಿಗೆ ಈಗಾಗಲೇ ಚಿರಪರಿಚಿತ ಇದ್ದಾವೆ. ಅವನ್ನೇನು ಮಾಡಬೇಕು, ನಾವು ಕ್ರೋಢೀಕರಿಸಿ ಅವನು ನಮಗೆ ಯಾವ ಬೆಳೆಗೆ ಯಾವ ರೀತಿ ಬೇಕು ತಿಳ್ಕೊಂಡು ಅವನು ನಾವು ಪದ್ಧತಿ ನಮ್ಮ ರೈತ ಬಾಂಧವರು ಅನುಸರಿಸಿದರೆ ಈ ರೋಗಗಳಿಂದ ಬರ್ತಕ್ಕಂಥ ಹಾನಿಯನ್ನು ತಡೆಯಬಹುದು ಮತ್ತು ಶಿಫಾರಸು ಮಾಡಿರ್ತಕ್ಕಂಥ ಇಳುವರಿ ಕೂಡ ಪಡೆಯಬಹುದು ಅಂತ ಹೇಳ್ತಾ, ಏನು ಒಂದು ಸಮಗ್ರ ರೋಗ ನಿರ್ವಹಣೆ ಅನ್ನೋದ್ರ ಬಗ್ಗೆ ಈ ಸಂಕ್ಷಿಪ್ತವಾಗಿ ನಾನು ಇಲ್ಲಿವರೆಗೂ ತಿಳಿಸಿದ್ದೇನೆ. ತಾವು ಕೂಡ ಈ ಒಂದು ಕ್ರಮಗಳನ್ನು ಅನುಸರಿಸಿ ಯಶಸ್ವಿಯಾಗಿ ರೋಗ ಹತೋಟಿ ಮಾಡಬಹುದು ಅಂಥೇಳಿ ನನಗೆ ನಂಬಿಕೆ ಇದೆ. ಮತ್ತೊಮ್ಮೆ ರೈತ ಬಾಂಧವರಿಗೆ ನಮಸ್ಕಾರ. ಇದುವರೆಗೆ ಸಮಗ್ರ ರೋಗ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ್ ಸುಂಕದವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ರಾಯಚೂರು ತಾಲೂಕಿನ ಪಲಕಮದೊಡ್ಡಿ ಗ್ರಾಮದ ಸುರೇಶ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಸುರೇಶ್ ಪಲಕಮದೊಡ್ಡಿ ಅಂಥೇಳಿ, ಇವರು ಸುಮಾರು ವರ್ಷಗಳಿಂದ ತರಕಾರಿ ಬೇಸಾಯವನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಳ್ಳಿ ತರಕಾರಿಗಳು ಅಂತಂದರೆ ಹೀರೆಕಾಯಿ ಆಗಿರ್ಬೋದು, ಜೊತೆಗೆ ಹಾಗಲಕಾಯಿ, ಸೌತೆಕಾಯಿ, ಬೇರೆ ಬೇರೆ ಈ ಬಳ್ಳಿ ಜಾತಿಯ ತರಕಾರಿಗಳನ್ನು ಹೇಗೆ ಮಾಡ್ತಿದ್ದಾರೆ, ಮಾರುಕಟ್ಟೆ ಹೇಗಿದೆ, ಅದರ ಬೇಸಾಯ ಕ್ರಮಗಳು, ಜೊತೆಗೆ ಈ ವರ್ಷದಲ್ಲಿ ಅವರು 1.5 ಎಕರೆ ಭೂಮಿಯಲ್ಲಿ ಚೆಂಡು ಹೂವನ್ನು ಕೂಡ ಬೆಳೆದಿದ್ದಾರೆ. ದೀಪಾವಳಿ ದಸರಕ್ಕೆ ಒಳ್ಳೆಯ ರೇಟು ಸಿಗಬಹುದು ಎಂಬಂಥ ಒಂದು ಆಸೆಯೊಂದಿಗೆ ಈ ಹೂ ಬೇಸಾಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಅವರ ಈ ತರಕಾರಿ ಬೇಸಾಯದ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸುರೇಶ್ ಅವರೇ, ಎಷ್ಟು ವರ್ಷಗಳಿಂದ ನಮಗೆ ಈ ತರಕಾರಿ ಬೇಸಾಯದಲ್ಲಿ ಅನುಭವ ಇದೆ ಅಂತ ಹೇಳ್ತೀರಿ? ನಾವು ಈಗ ಒಂದು 18 ವರ್ಷ ಇದ್ರಿ ನಾವು ತರಕಾರಿ ಮಾಡೋಕೆ. ನಾವು ಓದಿದ್ದು 10ನೇ ಕ್ಲಾಸ್ ರೀ. 10ನೇ ಕ್ಲಾಸ್ ಬಿಟ್ಟ ಮೇಲಿದ್ದ ತರಕಾರಿ ಮಾಡಕತ್ತೀವಿ ರೀ. ಯಾಕೆ ಮುಂದೆ ಓದಲಿಲ್ಲ? ನಮ್ಮ ಅಪ್ಪವ್ರನ್ನೂ ಬೇಡ ಅಂತ ಹೇಳಿದ್ರು. ನಿಮ್ಮ ಹಾಜರಿ ಕಡಿಮೆ ಆಗಪ್ಪ, ನೀ 2 ದಿನಕ್ಕೊಂದ್ಸಲ ಬರ್ತಿದ್ದೆ, ವಾರಕ್ಕೊಂದ್ಸಲ ಬರ್ತಿದ್ದೆ, ಒಂದೊಂದ್ಸಲ ಬರೋದಿಲ್ಲ, ಹಾಜರಿ ಜಾಸ್ತಿ ಬೇಕು, ಹಿಂಗಾದ್ರೆ 10th ಪಾಸ್ ಆಗಂಗಿಲ್ಲ ನೀವು ಅಂತಂದ್ರೆ. ನನಗೆ ಒಕ್ಕಲ್ತನದಾಗ ಆಸಕ್ತಿ ಇದ್ದ ಸಲುವಾಗಿ ಸ್ಕೂಲ್ ಬಿಟ್ಬಿಟ್ಟೆ ರೀ. ಅಂದರೆ ತಂದೆ ಜೊತೆ ಮೊದಲು ಒಡನಾಟ ಇತ್ತು, ಒಕ್ಕಲ್ತನದಲ್ಲಿ ಖುಷಿ ಇತ್ತು ನಿಮಗೆ? ಖುಷಿ ಇದ್ದರೆ, ಒಕ್ಕಲ್ತನ ಮಾಡ್ಬೇಕಂತ ಖುಷಿ ಇದ್ದರೆ. ನಾನು 1999 2000 ಒಕ್ಕಲ್ತನ ಮಾಡಕತ್ತೀನಿ ರೀ. ನನಗೆ 14-15 ಏಜ್ ಇದ್ದಾಗಲಿಂದ ಮಾಡಕತ್ತೀನಿ ರೀ. ಈಗ ನನಗೆ 36 ರೀ, 36 ಏಜು. 16 ವರ್ಷಕ್ಕೆ ಚಾಲು ಮಾಡಿಬಿಟ್ರಿ ಒಕ್ಕಲ್ತನ? ಚಾಲು ಮಾಡಿವ್ರಿ, ಚಾಲು ಮಾಡಿವ್ರಿ. ಅಲ್ಲಿದ್ದು ಒಕ್ಕಲ್ತನ ಮಾಡಕತ್ತೀವ್ರಿ. ಈಗ ಫಸ್ಟಿಗೆ ಕ್ಯಾಲಿಫ್ಲವರು, ಕ್ಯಾಬೇಜ್ ಮಾಡಕತ್ತೀವಿ ರೀ ಫಸ್ಟ್ನಲ್ಲಿ. ಆಮೇಲೆ ಟಮಾಟೊ ಮಾಡಿದ್ದೀವಿ, ಬದನೆ ಮಾಡಿದ್ದೀವಿ. ಆಮೇಲೆ ಈಗ ಹಾಗಲಕಾಯಿ, ಹೀರೆಕಾಯಿ, ಈ ಹೊಸ್ದಾಗಿ ಈ ಒಂದು ವರ್ಷದಲ್ಲಿ ಹೊಸ್ದಾಗಿ ಅಂದರೆ ನಾವು ಚೆಂಡು ಹೂವು ಮಾಡೀವ್ರಿ. ಹೂವುದಾದ್ರಾಗ ಒಂದು ಚೆಂಡು ಹೂವು ಮಾಡೀವ್ರಿ. ಈಗ ತಾವು ಬಳ್ಳಿ ಜಾತಿಯ ತರಕಾರಿಗಳನ್ನು ಬೆಳೆದಿದ್ದೀರಿ, ಈ ಹಾಗಲಕಾಯಿ ಆಗಿರ್ಬೋದು, ಹೀರೆಕಾಯಿ, ಸೌತೆಕಾಯಿ, ಇವುಗಳು ಹೇಗೆ ಲಾಭ ತರ್ತಿದ್ದಾವ? ಎಷ್ಟು ವರ್ಷದ ಅನುಭವ ತಮಗಿದೆ? ಹೀರೆಕಾಯಿ ಹಾಗಲಕಾಯಿ ಇದ್ರಾಗೂ ಮೊದಲಿದ್ದನ ಆದರೆ ಸ್ವಲ್ಪ ಸ್ವಲ್ಪ ಮಾಡ್ತಿದ್ರಿ ನಾವು. ಈ ಸರ್ದ ಸ್ವಲ್ಪ ಜಾಸ್ತಿ ಮಾಡಕತ್ತೀವಿ ರೀ. ಈಗ ಮೊದಲಿಗೆ ನಾವು ಹಾಗಲಕಾಯಿ ಬಗ್ಗೆ ಮಾತನಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಎಕರೆ ಇಲ್ಲಿ ಬೆಳೆದಿದ್ದೀರಿ ಹಾಗಲಕಾಯಿ? ಅದು ಮೂರು ಟೈಮ್ ಹಾಕ್ತೀವಿ ರೀ. ಮೇ ತಿಂಗಳಲ್ಲಿ ಒಂದ್ಸಲ ಹಾಕ್ತೀವಿ ರೀ. ಮೇನಲ್ಲಿ ಹಾಕಿದರೆ ಮೇ ಜೂನ್ ಜುಲೈ ಇಲ್ಲದೆ ಸ್ಟಾರ್ಟ್ ಆಗ್ತದೆ ರೀ. ಮತ್ತು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತೊಂದ್ಸಲ ನಾಟಿ ಮಾಡ್ತೀವಿ ರೀ. ಸೆಪ್ಟೆಂಬರ್ನಲ್ಲಿ ನಾಟಿ ಮಾಡಿದ್ದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಚಾಲು ಆಗ್ತವೆ ರೀ. ಮೊದಲು ಲಾಸ್ಟ್ ಜನವರಿನಲ್ಲಿ ನಾಟಿ ಮಾಡ್ತೀವಿ ರೀ. ಹಾಕಿದ್ರೆ ಎಷ್ಟು ಎಕರೆ ಹಾಕ್ತೀರಿ ಅಥವಾ ಏನು ಗುಂಟೆ ಹಾಕ್ತಿರೋ ಎಕರೆ? ಎರಡೂವರೆ ಎಕರೆ ಹಾಕ್ತೀವಿ ರೀ. ಯಾವಾಗ ಹಾಕಲಿ ಎರಡೂವರೆ ಎಕರೆ ಹಾಕ್ತೀವಿ, ಕಡಿಮೆ ಹಾಕಂಗಿಲ್ಲ. ಬೀಜ ಉಣ್ತಿರು ಎಷ್ಟು ಫೂಟಿಗೆ ಅಂತರ ಹೆಂಗೆ ಬಿಡ್ತೀರಿ? ಎರಡೂವರೆ ಫೀಟಿಗೆ ಒಂದು ಬೀಜ ರೀ. ಸಾಲದ ಸಾಲಿಗೆ 6 ಫೀಟ್ ಇಡ್ತೀವಿ ರೀ. ಹೈಬ್ರಿಡ್? ಹೈಬ್ರಿಡ್ ರೀ. ಹೈಬ್ರಿಡ್ ಅಂದ್ರೆ ಹೈಬ್ರಿಡ್ ಅಂದ್ರೆ ಉದ್ದ ಬರ್ತವೆ? ಹೌದು ಸರ್, ಉದ್ದ ಬರ್ತಾವೆ ಸರ್, ಉದ್ದ ಬರ್ತಾವೆ. ನಮ್ಮ ಜೋರಪ್ಪ ಅಂತಂದ್ರೆ ಈ ಹಾಗಲಕಾಯಿ ಗಿಡ್ಡ ಬರ್ತಾವೆ? ಹೌದು ರೀ, ಹೌದು ರೀ. ಪಿ ಎಚ್ ಎಸ್ ಅವ್ರದ್ದು ವರ್ಷ ಅಂತೇಳಿ ವರೈಟಿ ಇಡ್ತೀವಿ ರೀ. ರುಚಿಯಲ್ಲಿ ಹೇಗೆ ರೀ ಸುರೇಶ್ ಅವರು, ಈಗ ಹೈಬ್ರಿಡ್ ಮತ್ತೆ ಜವಾರಿ? ಜವಾರಿ ಚೆನ್ನಾಗಿರ್ತಾವೆ ಸರ್. ಈಗ ಜವಾರಿ ಮಾರ್ಕೆಟ್ನಲ್ಲಿ ತೊಗೊಂಡ್ರೆ ಚಿಕ್ಕ ಅವು ಅಂತ ಹೇಳ್ತಾರೆ ಸರ್. ಇವತ್ತು ಚಿಕ್ಕ ಹುಡುಗ ಜವಾರಿ ಅದಕ್ಕೆ ವ್ಯಾಲ್ಯೂ ಇಲ್ಲ ರೀ. ಈ ಹೈಬ್ರಿಡ್ಗೆ ವ್ಯಾಲ್ಯೂ ಅದ. ಅದು ಹೀರೆಕಾಯಿ ಜವಾರಿ ಇಡಕ್ಕೆ ಹೋದ್ರೆ ಅದು ಬರೋದು 35 ದಿನಕ್ಕೆ ಈಲ್ಡಿಂಗ್ ಬಂದ್ಬಿಡ್ತದೆ ರೀ. 35 ದಿನಕ್ಕೆ ಎಂಡ್ ಆಗಿಬಿಡ್ತದೆ ರೀ. ಅವು ಚಿಕ್ಕ ಚಿಕ್ಕ ಬರ್ತಾರೆ, ಅವು ನೋಡಿ ಮಾರ್ಕೆಟ್ನಾಗ ವ್ಯಾಲ್ಯೂ ತೊಗೊಂಗಿಲ್ಲ ರೀ. ಅದು ಹೈಬ್ರಿಡ್ದಪ್ಪ ಅಂತಂದ್ರೆ 4 ಆಯ್ತಪ್ಪ ಅಂದ್ರೆ ಒಂದು 25 ಪಲ್ಯ ಆಗ್ಬೋದು. ಆದ್ರೆ ಆಗ್ತದೆ ರೀ, ಅದಾಗಿ ನಡೆದು ಹೋಗಿಬಿಡ್ತದೆ. ಅಂದ್ರೆ ಈಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಯಾವ್ದೈತಿ ಅದನ್ನ ಹಾಕಿರಿ. ಹೌದ್ರಿ, ಹೌದ್ರಿ, ಹೌದ್ರಿ, ಹಾಕಿ. ಈಗ ಬಳ್ಳಿಗಳನ್ನ ಹಾಕ್ಬೇಕಪ್ಪ ಅಂತಂದ್ರೆ ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಹೇಗೆ ಅದನ್ನ ರೆಡಿ ಮಾಡ್ಕೋಬೇಕಂತೇಳಿ? ಬೆಳ್ಳಿ ಇದು ಮಾಡ್ಕೋಬೇಕಪ್ಪ ಅಂದ್ರೆ ಅಂದ್ರನ್ನು ಹಾಕ್ಬೋದು ರೀ. ಅಂದ್ರನ್ನು ಹಾಕಿ ನಾವು ಮ್ಯಾಗ ಕಟ್ಟಾಗದ್ರಲ್ಲಿದ್ದನ್ನು ಚಲೋ ಆಗಿ ಬರ್ತದೆ ಈಡಿಂಗು. ಇಲ್ಲ ಕೆಳಗೆ ಬಿಟ್ಟರು ಸಹ ತುಳಿದಾಡ್ತೀವಲ್ರಿ, ತುಳಿದಾಡ ಸಲುವಾಗಿ ಹೋಗಿಬಿಡ್ತದ್ರೆ ಅಷ್ಟೇ, ಜಲ್ದಿ ಹೋಗ್ತದೆ. ಕಾಯಿ ಗುಣಮಟ್ಟ ಕೆಳಗೆ ನಾವು ಅಂದ್ರ ಹಾಕೋದ್ರಿಂದ ಕಾಯಿ ಗುಣಮಟ್ಟ ಚೆನ್ನಾಗಿರ್ತದೆ ರೀ. ಉದ್ದ ಡೊಂಕಾಗೋದು ಇಲ್ಲ ಆಗೋದಲ್ಲ. ಹಾಂ, ಇಲ್ಲ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ, ಚೆನ್ನಾಗಿ. ನೀವು ಅಂದ್ರೆ ಹಾಕಿರೇನ? ಹಾಕಿವ್ರಿ, ಅಂದ್ರೆ ಹಾಕಿವ್ರಿ. ಈಗ ಹೀರಿಕಾಯಿಗೆ ಹಾಕಿವ್ರಿ ಅಂದ್ರೆ 2.5 ಎಕರೆ, ಆಗಲಕಾಯಿನೂ 2.5 ಎಕರೆ ಅಂದ್ರೇ ಹಾಕಿವ್ರಿ. ಅರೆಕ್ ಚಲೋ ಬರ್ತದೆ ರೀ, ಅರ್ದು ಮಾರಕ್ನೂ ಚಲೋ ಬರ್ತದೆ ರೀ, ಕಾಯಿ ಗುಣಮಟ್ಟ ಚಲೋ ಇರ್ತದೆ ರೀ, ಚಲೋ ಚಲೋ ಕಾಣ್ತದೆ ನೋಡೋರಿನೂ, ನೀಟ್ನೆಸ್ ಕಾಣ್ತದೆ ರೀ, ಮಣ್ಣು ಹತ್ತಂಗಿಲ್ಲ ಮೇಲಾಗಿ, ಹಣ್ಣಾಗಂಗಿಲ್ಲ ರೀ, ಎಲ್ಲ ನೀಟ್ನೆಸ್ ಕಾಣ್ತಾವ್ ರೀ, ನಮ್ಗೆ ಕಣ್ಣಿಗೆ ಕಾಣ್ತಾವ್ ರೀ. ಅಂದ್ರೆ ಹಾಗಲಕಾಯಿಗೆ ಗೊಬ್ಬರ ಎಣ್ಣೆ ಸ್ವಲ್ಪ ಕಡಿಮೆ ಹೊಡಿಬೇಕು, ನಡೀತದೆ ಖರ್ಚು ಕಡಿಮೆ ಅಂತ ಹೇಳ್ತಾರೆ. ಹೆಂಗೆ ಅದು ಹೊಡಿಬೇಕು ರೀ? ವಾರದಲ್ಲಿ 2 ಸಲ ಯಾವುದಕ್ಕೆ ಆಗಲಿ ಎಣ್ಣೆ ಹೊಡಿಬೇಕು ರೀ. ಹೈಬ್ರಿಡ್ ಮಾತ್ರ ವಿಷ ಇರ್ತದೆ ಅಷ್ಟು ಅದು ಎಣ್ಣೆ ಹೊಡಿಸ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಏ ಇಲ್ಲ ರೀ, ಹೊಡಿಬೇಕು ರೀ, ಹುಳ ಬೀಳ್ತಾವ್ರಿ ಸರ್, ಹುಳ ಎಲ್ಲದಕ್ಕೆ ಬೀಳ್ತಾರೆ. ಚುಕ್ಕಿ ಚುಕ್ಕಿ ಆಗ್ತದ್ರಿ, ರೋಗ ಬರ್ತದೆ ರೀ, ಬೂದಿ ರೋಗ ಬರ್ತದ, ಅದಕ್ಕೆ ಕೆಂಪು ಮಚ್ಚೆ ರೋಗ ಬರ್ತದ, ಕಾಯಿ ಕೊರಕನು ಬರ್ತದ್ರಿ. ಮಚ್ಚೆ ರೋಗ ಬಂದವಾಗ ಅದು ಸಾಫು ಫ್ಯಾಂಟಮಿಷನ್ ಹೊಡಿಬೇಕು ಏನ್ರಿ, ಅದು ಮಚ್ಚೆ ಬಂದವಾಗ. ಆಮೇಲೆ ಇದು ನಾವು ಕೊರೋಜಿನ್ ಹೊಡಿಬೇಕು ಏನ್ರಿ, ಕ್ಲೋರಿಪೈರಿಫಾಸ್ ಹೊಡಿಬೇಕು. ಗೊಬ್ಬರ ಮತ್ತೆ ಗೊಬ್ಬರ 20-20, 0-13 ಹಾಕ್ತೀವಿ ರೀ. ಆಮೇಲೆ ಎಣ್ಣೆ ಗೊಬ್ಬರ ಜಾಸ್ತಿ ಹಾಕ್ತೀವಿ ರೀ. ಈಗ ತರಕಾರಿಗೆ ಇವು ಸರ್ಕಾರಿ ಗೊಬ್ಬರಕ್ಕಿಂತ ಇವು ದನದ ಗೊಬ್ಬರ ಹಾಕಿದ್ರೆ ಚಲೋ ಬರ್ತದೆ? ಕುರಿ ನಿಂದ್ರಿಸ್ತೀವಿ ರೀ, ದನದ ಗೊಬ್ಬರನು ಜಾಸ್ತಿ ಹಾಕ್ತೀವಿ ರೀ. ದಿವಸಕ್ಕೆ 600-700 ತಗೊಂತಾರೆ, ಅವ್ರು ಕೂಡ ಹಾಕ್ಸ್ತೀವಿ ರೀ. ಕುರಿ ಗೊಬ್ಬರನು ಇದೆ? ಹ್ಞೂ, ಇದೆ ರೀ, ಇದೆ ರೀ. ದನದ ಗೊಬ್ಬರ? ದನದ ಗೊಬ್ಬರನ ಹಾಕ್ತೀವಿ ರೀ. ಎಕರೆಗೆ 4 ಟ್ರ್ಯಾಕ್ಟರ್ ಹಾಕ್ತೀವಿ ರೀ ನಾವು. ಹ್ಞೂ, ಈಗ ನಾವೊಂದು 16 ಎಕರೆ ತರಕಾರಿ ಮಾಡಿದರೆ ಎಕರೆಗೆ 4 ಟ್ರಿಪ್ಪು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ರೀ ಟ್ರ್ಯಾಕ್ಟ್ರಲ್ಲಿದ್ದ. ಈಗ ಹಾಗಲಕಾಯಿ ಬಂತಪ್ಪ ಅಂತಂದ್ರೆ 1 ಎಕರೆಗೆ ಎಷ್ಟು ಇಳುವರಿ ಬರ್ಬೋದು ಅಂತ ಹೇಳಿ? ಚಲೋ ತೆಗೆದ್ರೆ ಸರ್ 120 ಕ್ವಿಂಟಲ್ ತೆಗಿಬೋದು ರೀ. ಎಕರೆಗೆ 120 ಕ್ವಿಂಟಲ್ ತೆಗಿಬೋದು ರೀ. ಚಲೋ ಅದು ಅಂದ್ರೆ ಹಾಕಿ ಚೆನ್ನಾಗಿ ಮಾಡಿದರೆ ಒಂದ್ಸಲ ಹಂಗಂದ್ರೆ ಹಾಕಿದ ಮೇಲೆ ಅದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗುತ್ತಾ ಅಥವಾ ಏನು ವರ್ಷಗಳು ಕಿತ್ತಬೇಕು ಹಾಕ್ಬೇಕು, ಹೇಗಿರ್ತದೆ ವ್ಯವಸ್ಥೆ? ನಾವು ಬೊಂಗ್ಲದ ಹಾಕಿದ್ರೆ ವರ್ಷಕ್ಕೊಂದ್ಸಲ ಹಾಕ್ಬೇಕು ರೀ. ಬೊಂಗ್ಲದ ಹಾಕಿದ್ರೆ ವರ್ಷಕ್ಕೊಂದ್ಸಲ ಹಾಕ್ಬೇಕು ರೀ. ಶಾಶ್ವತವಾಗಿ ಆಂಗ್ಲೇರ್ಲದ ಹಾಕಿದ್ರೆ ನಡೆದೋಗ್ತದೆ ರೀ. ಅಂತಂದ್ರೆ ನೆಲ ತೋಡಿ ಸಿಮೆಂಟ್ ಹಾಕಿ ವೈರ್ ಬಿಗಿದು ಬಿಡ್ಬೇಕು? ಬಿಗಿದು ಬಿಟ್ಟಿವಿ ಸರ್. ಈಗ ಎಕರೆಗೆ ಮಾಡಿವ್ರಿ, 4.5 ಲಕ್ಷ ಖರ್ಚು ಮಾಡಿ ಮಾಡಿವ್ರಿ. ಯಾವುದೇ ಗೌರ್ಮೆಂಟ್ ಸೌಲಭ್ಯ ಇಲ್ಲಾರ್ದನ್ನೇ ಸ್ವಂತ ಮಾಡಿಬಿಟ್ಟಿವ್ರಿ. ಸ್ವಂತ ಅಂದ್ರೆ ನೀವು ಯಾವುದೇ ಬಳ್ಳಿ ಹಾಕಲ್ರಿ, ಅದ್ರ ಮೇಲೆ ನೀವು ಬಿಟ್ಬಿಡ್ತೀರಿ? ಮಾಡ್ತೀವಿ. ಅಂತಂದ್ರೆ ಮಾರ್ಕೆಟ್ ರೇಟ್ ಹೇಗೆ ಹೊರಟಿದೆ ಹಾಗಲಕಾಯಿ? ಮಾರ್ಕೆಟ್ ಈ ಸರ್ತಿದೆ ಸರ್, ಏನಿಲ್ಲ ರೀ, ಎಲ್ಲದ್ರದ್ದು ರೇಟ್ ಕೆಳಗೆ ಬಿದ್ದ ಸರ್. 5 ರೂಪಾಯಿ ರೇಟ್ ಆದ್ರೆ ಎಲ್ಲ 5 ರೂಪಾಯಿ ಕೆಜಿ ನಮ್ಮ ಹತ್ರ ಆದ್ರಿ, ಅವ್ರು ಮಾರೋರು ಮಾತ್ರ 40 ರೂಪಾಯಿ ಕೆಜಿ ಮಾರಕತ್ತಿರಿ ಗ್ರಾಹಕರಿಗೆ. ಅದು ಮಾಮೂಲಿ ಬೌಡ್ರಿ. ಈ ಮಾರ್ಕೆಟಿಗೆ ಹೊರಟದ ನಿಮ್ದು ಹಾಗಲಕಾಯಿ? ಹೋಗತ್ತಿರಿ, ಹೋಗತ್ತೆ, ಚಾಲಾಗಿದ್ರಿ. ಡೇಲಿ 1 ಕ್ವಿಂಟಲ್ ಹೋಗತ್ತಿದ್ರಿ ಈಗ? ಡೇಲಿ 1 ಕ್ವಿಂಟಲ್ 1.5 ಕ್ವಿಂಟಲ್ ಹೋಗತ್ತಿದ್ರಿ. 1 ಮಣ 2 ಮಣ ಹೇಗೆ? ಒಂದು 10 ಕೆಜಿ ಕವರು 60 ರೂಪಾಯಿ ಹೋಗತ್ತಿದ್ರಿ. 50 ರೂಪಾಯಿ 60 ರೂಪಾಯಿ 70 ರೂಪಾಯಿ ಹೋಗತ್ತಿದ್ರಿ. ಚೆನ್ನಾಗಿ ಹೋಗಿದ್ದೇನೆ 70 ರೂಪಾಯಿ ಹೋಗ್ತದ್ರಿ. 5-6 ರೂಪಾಯಿ ಕೆಜಿ ಬಿತ್ತು? 5 ರೂಪಾಯಿ 6 ರೂಪಾಯಿ ಬೀಳಕತ್ತಿದ್ರಿ ಸರ್. ಈಗ ಸದ್ಯ ಎಲ್ಲದ್ರದ್ದು ರೇಟ್ ಅಷ್ಟೇ ರೀ. ಬದನೆಕಾಯಿನೂ ಉಂಟವ್ರಿ, ಬದನೆಕಾಯಿದೂ ಅಷ್ಟೇ ರೀ. ಟಮಾಟೊ 25 ಕೆಜಿ ಬಾಕ್ಸು 120-150 ರೂಪಾಯಿ ಹೋಗತ್ತಿದ್ರಿ. ಅದನ್ನು 5 ರೂಪಾಯಿ ಬೀಳ್ತದ್ರಿ. ಈ ಹಸಿಮೆಣಸಿನಕಾಯಿನೂ 70 ರೂಪಾಯಿ ಮಣ ಅದ್ರಿ. ಹಸಿಮೆಣಸಿನಕಾಯಿ ರೇಟ್ ಅಷ್ಟೇ ಅದೇ. ಬೆಂಡೆಕಾಯಿ ರೇಟ್ ಅಷ್ಟೇ ರೀ. ನಮ್ದು ಬೆಂಡೆಕಾಯಿ ಚಾಲ ಆದ್ರಿ, ಹಸಿಮೆಣಸಿನಕಾಯಿ ಚಾಲಾದ, ಟಮಾಟನೂ ಆದ್ರಿ. ಆದ್ರೂ ರೇಟ್ ಇಲ್ಲ, ಯಾವ್ದ್ರದ್ದು ರೇಟ್ ಇಲ್ಲ. ಜೊತೆಗೆ ಈಗ ತಾವು ಹೀರೆಕಾಯಿನೂ ಕೂಡ ಹಾಕೊಂಡಿರಿ? ಹೌದು. ಹೀರೆಕಾಯಿ ಹೇಗೆ ಮಾಡ್ತಿದ್ರಿ, ಯಾವ ವೆರೈಟಿ ಹೆಂಗೆ ಹಾಕೊಂಡಿರೋದನ್ನ? ಹೀರೆಕಾಯಿನೂ ಇದೇ ಹಾಕ್ತೀವಿ ರೀ. ಸಾನೆ 4 ಅಂತೇಳಿ ಹಾಕ್ತೀವಿ ರೀ ವೆರೈಟಿ. ಸಾನೆ 4 ಹಾಕ್ತೀವಿ. ಈಸ್ಟ್ ಅವ್ರೂ ಹಾಕ್ತೀವಿ ರೀ, ನಾಗ ಅಂತೇಳಿ ವೆರೈಟಿ. ಏನ್ರಿ ಅವನು ಒಂದು 2-3 ಐಟಮ್ ಅವ್ರಿ ಕ್ಲಾಸ್ನಾಗೂ ಅವ್ರಿ. ಕ್ಲಾಸ್ ಟಮಾಟನೂ ಮಾಡಿವ್ರಿ, ಕ್ಲಾಸ್ ಹೀರೆಕಾಯಿನೂ ಮಾಡಿವ್ರಿ. ಅಂದ್ರೆ ಈಗ ಈ ಸಂದರ್ಭದಲ್ಲಿ ಕಳೆದ ವರ್ಷ ನೋಡಿದಾಗ ಒಳ್ಳೆ ರೇಟ್ ಇತ್ತು, ಎಲ್ಲ ಸಿಗ್ತಾ ಇದೆ, ಏನು ಸ್ವಲ್ಪ ತಡ ಮಾಡಿ ಹಾಕ್ಬೇಕಾಗಿತ್ತು ಅಂತ ಅನ್ಸಲ್ವಾ ನಿಮ್ಗೆ? ನಾವು ಇರ್ತೇವೆ ಸರ್, 6 ತಿಂಗಳು 7 ತಿಂಗಳ ತನ ತರಕಾರಿ ಇರ್ತೀವಿ ರೀ. ಫಸ್ಟ್ ಕಟ್ಟಿಂಗ್ ಮುಗಿತ್ರಿ, 2.5 ಎಕರೆ ಮಾಡಿದ್ವಿ, 2.5 ಎಕರೆ ಅದರಲ್ಲಿ ಲಾಸ್ ಆಗಿದೆ ರೀ ಈಗ ಆಲ್ರೆಡಿ. ಈಗ ಮತ್ತೆ ಬರೋ ದಿನಗಳಲ್ಲಿ ಮತ್ತೊಂದು 2 ಎಕರೆ ಮತ್ತೆ ಮಾಡ್ಬೇಕಂತ ಮಾಡಿವ್ರಿ, ಅದಕ್ಕನ ರೇಟ್ ಸಿಗ್ತದಲ್ಲ ಅಂತ ನೋಡ್ಬೇಕ್ರಿ. ಈಗ ಆಲ್ರೆಡಿ 2 ಎಕರೆಯಿಂದ 1.5 ಲಕ್ಷ ಲಾಸ್ ಆಗಿವ್ ರೀ, ಏನ್ ಮಾಡಕ್ ಆಗಿಲ್ಲ ರೀ, ಮಾಡ್ಬೇಕಲ್ರಿ. ಈಗ ಹೀರೆಕಾಯಿ ನಾವು ಹಾಗಲಕಾಯಿ ಬಳ್ಳಿ ಜಾತಿ ಇರ್ತಾವಲ್ಲ, ಇವು ಮೇಂಟೆನೆನ್ಸ್ ಕಡಿಮೆ ಅಂತಾರಲ್ಲ? ಇಲ್ಲ ರೀ, ಇಲ್ಲ ರೀ, ಮೇಂಟೆನೆನ್ಸ್ ಏನು ಕಡಿಮೆ ಆದ್ರೆ. ಬದನೆಕಾಯಿ ಮಾಡೋಂಗೆ ಮತ್ತೆ ಬೇರೆ ಬೇರೆ ಈಗ ಟೊಮೆಟೊ ಮಾಡೋಂಗೆ ಕ್ಯಾಪ್ಸಿಕಮ್ ಮಾಡೋಂಗೆ ರೇಟ್ ಸ್ವಲ್ಪ ಖರ್ಚು ಎಣ್ಣೆ ಹೊಡೆಯೋದು ಎಲ್ಲ ಕಡಿಮೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ ರೀ, ಇದಕ್ಕೂ ಖರ್ಚಾದ್ರಿ. ವಾರದಲ್ಲಿ 2 ಸಲ ಎಣ್ಣೆ ಹೊಡಿಬೇಕ್ರಿ, ಯಾವ್ದಕ್ಕೆ ಆಗಲಿ ವಾರದಲ್ಲಿ 2 ಸಲ ಎಣ್ಣೆ ಹೊಡಿಬೇಕ್ರಿ, ಇಲ್ಲಾಂದ್ರೆ ಆಗಂಗಿಲ್ಲ ರೀ. ಅವು ಸುರೇಶ್ ಅವರೇ, ಈಗ ನೀರಿನ ವ್ಯವಸ್ಥೆ ಹೇಗಿದೆ? ಈಗ ನಾವು ನೋಡಿದ್ವಿ ನಿಮ್ಮ ತೋಟದಲ್ಲಿ ಹಾಗಲಕಾಯಿ ಇದೆ, ಹೀರೆಕಾಯಿನೂ ಕೂಡ ಇದೆ, ಈಗೂ ಬೆಳೀತಿದ್ದಾವೆ. ಬೋರ್ ಎಷ್ಟಿದಾವೆ? ಬೋರಿಲ್ಲಿ 1-4 ಅವ್ರಿ. ಚೆನ್ನಾಗಾದ್ರಿ, ಎಲ್ಲ 1 ಇಂಚು 1 ಇಂಚು ಪಾವು ಬರಕತ್ತಿವ್ರಿ ನೀರು. ಆ ಹೋಟ್ಲಿದ್ದು ಮೇಂಟೆನೆನ್ಸ್ ನಡೆಸಿವ್ರಿ. ಡ್ರಿಪ್ ಮಾಡಿರಿ? ಡ್ರಿಪ್ ಮಾಡಿವ್ರಿ, ಡ್ರಿಪ್ ಮುಖಾಂತರ ಬಿಡಕತ್ತಿವ್ರಿ. ಒಂದಿನ ಬಿಟ್ಟು ಒಂದಿನ ಬಿಡಕತ್ತಿವ್ರಿ, ನಡೆದ್ರೆ ಹಂಗೆ ಒಂದು ಲೆಕ್ಕದ ಮೇಲೆ ನಡೆದ್ರೆ. ಈ ಮಳೆ ಈ ಸರ್ತೆ ಕಡಿಮೆ ಆಗಿದ್ರಿ, ಭಾಳ ಭಾಳ ಮಳೆ ಕಡಿಮೆ ಆಗಿದ್ರಿ. ಮಳೆ ಬಂದು ಕೆರೆ ಕುಂಟಿ ಎಲ್ಲ ತುಂಬಿದ್ರೆ ಬೋರಿನ ಅಂತರ್ಜಲ ಮಟ್ಟ ಹೆಚ್ಚಿಗಾಗಿ ನೀರು ಚೆನ್ನಾಗತ್ತವ್ರಿ. ಇಲ್ಲಾಂದ್ರೆ ಮತ್ತೆ ಕಡಿಮೆ ಮಾಡ್ಬೇಕಾಗ್ತದ್ರಿ, ನಾವು ಬೆಳೆ ಕಡಿಮೆ ಮಾಡ್ಕೋಬೇಕಾಗ್ತದ್ರಿ. ಈಗ 10 ಎಕರೆ ಮಾಡಿವಲ್ರಿ, ಇನ್ನು 4-5 ಎಕರೆ ಮಾಡ್ಬೇಕಾಗ್ತದ್ರಿ, ನೀರಿನ ಅಭಾವ ಆಗಿಬಿಡ್ತದ್ರಿ. ಬಳ್ಳಿಗಳು ತರಕಾರಿ ಅದಾವಲ್ಲ, ಹಾಗಲಕಾಯಿ ಹೀರೆಕಾಯಿ, ಇವು ಪರ್ಮನೆಂಟ್ ಸ್ಟ್ರಕ್ಚರ ನಿಮ್ದು ಮೇಲೆ ಏರ್ಸಕ್ಕೆ ಸ್ಟೇಕಿಂಗ್ ಮಾಡಕ್ಕೆ? ಹೌದ್ರಿ, ಅವ್ರು ಪರ್ಮನೆಂಟ್ ಟೆಚ್ಚರ ಮಾಡಿವ್ರಿ, ಪರ್ಮನೆಂಟ್ ಟೆಚ್ಚರ್ ಮಾಡಿವ್ರಿ. ಈಗ ಕೆಳಗಡೆ ಕಟ್ಟಿಗೆ ಒಂದು ಕಟ್ಟಿಗೆ ಹೊಡೆದು ಗಿಡದ ಬಗಲಾಗ ಅಲ್ಲಿದ್ದು ಉರ್ಕೊಂಡು ಕಟ್ಟಿ ಮ್ಯಾಕ್ ಏರಿಸಿಬಿಡ್ತೀವ್ರಿ. 1 ಟೈಮ್ ಏರಿಸಿಬಿಟ್ರೆ ಅದು ಮ್ಯಾಕ್ ಏರಿಬಿಡ್ತದೆ ರೀ, 1 ಟೈಮ್ ಇಲ್ಲ 2 ಟೈಮ್ ಏರಿಸ್ಬೇಕು ರೀ ಬೆಳೆ. ಈಗ ಈ ತರಕಾರಿಗಳಲ್ಲಿ ಮುಖ್ಯವಾಗಿ ಹೀರೆಕಾಯಿ ಎಲ್ಲ ಹೇಳ್ತೀವಲ್ಲ, ಇಳುವರಿ ಹೆಚ್ಚಾಗಲಿಕ್ಕೆ ಇವು ಒಳಗೆ ಜೇನು ಸಾಕಾಣಿಕೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ? ಏನೋ ಡಬ್ಬಾಗಿ ಇಡ್ಬೇಕಾದ್ರೆ ಇಡ್ಬೋದಲ್ಲ ಜೇನು ಸಾಕಾಣಿಕೆ? ಮಾಡ್ಬೋದು ರೀ, ಮಾಡ್ಬೋದು ರೀ. ಏನು ಎಣ್ಣೆ ಗಿಣ್ಣೆ ಹೊಡೆದಾಗ ಸತ್ತೋತವೇನಂತೇಳಿ ಒಂದು ಉದ್ದೇಶಕ್ಕೆ ಮಾಡಿಲ್ಲ ರೀ, ಅದನ್ನು ಅದೇ ಅದೇ ಹಂಗಾಗಿ ಅವ್ರಿಗೆ ಏನು ಎಫೆಕ್ಟ್ ಆಗ್ತಂತೇಳಿ ಮಾಡಿಲ್ಲ ರೀ, ಇಲ್ಲಾಂದ್ರೆ ಮಾಡ್ತೀವ್ರಿ ಅದನ್ನು ಸಹ. ಸಲ ಹೊಸದಾಗಿ ನೀವು 1.5 ಎಕರೆಯಲ್ಲಿ ಚೆಂಡು ಹೂವನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರಿ, ಯಾಕೆ ಇದೆಲ್ಲ ಬಂತು? ಪ್ರತಿ ವರ್ಷ ನೀವು ತರಕಾರಿ ಬೆಳೆಯೋರು ಚೆಂಡು ಹೂವು ಕಡೆ ಯಾಕೆ ಬಂದ್ರಿ? ನೋಡಮ್ಮ ಅಂತೇಳಿ ನಮ್ಮ ಫ್ರೆಂಡ್ ಆಳಂದಲ್ಲಿದ್ದ ಒಬ್ರು ಕರೆ ಮಾಡಿ ಹೇಳಿದ್ರಿ ಸರ್ ನನಗೆ, ಹೋದ ವರ್ಷದಿಂದ ಚೆಂಡು ಹೂದ ರೇಟ್ ಚಲೋ ಅದ, ಲಾಕ್ಡೌನ್ ಇದ್ದಾಗಲಿದ್ದ, ಸ್ವಲ್ಪ ಚೆಂಡು ಹೂವು ಮಾಡ್ರಿ ನಿಮಗೂ ಗೊತ್ತಾಗ್ತದ ಅಂತ ಹೇಳಿದ್ರೆ. ಎಲ್ಲರೂ ಪೂಜೆ ಮಾಡಕ್ಕೆ ಎಲ್ಲರೂ ಯೂಸ್ ಮಾಡ್ತಾರೆ, ಅದೇನೇನು ಸಾವಿಲ್ಲ ಅನ್ನೋ ರೇಟಿಂದ ಆ ವಿಚಾರಕ್ಕೆ ಬಂದ್ರೆ ಹೆಂಗೇನ್ರಿ ಗೊತ್ತಿಲ್ಲ, ಅವ್ರು ಹೋದ ಸಲ ಚೆನ್ನಾಗಿ ಸಿಕ್ಕದಂತ್ರಿ, 50 ಎಕರೆ ಹೊಲದಲ್ಲಿ 50-60 ಸಾವಿರ ಉಳಿದದ ನಂತರ ನನಗೆ ಫೋನ್ ಮಾಡಿದ್ದಾರೆ. ಆ ಒಂದು ಉದ್ದೇಶಕ್ಕೆ ನಾವು ಒಂದು 1.5 ಮಾಡಮ್ ಅಂತೇಳಿ 1.5 ಎಕರೆ ಮಾಡಿವ್ರಿ. ಯಾವ ವೆರೈಟಿ ಇದು? ಕೆಂಪುದು ಹಳದಿದು ಬರ್ತಾವೆ ಬೇರೆ ಬೇರೆ? 2 ವೆರೈಟಿ ಮಾಡಿವ್ರಿ, ಎಲ್ಲೋ ಮಾಡಿವ್ರಿ, ಆರೆಂಜ್ ಮಾಡಿವ್ರಿ. IHR ವೆರೈಟಿನ? ಹೌದ್ರಿ ಸರ್, ಹೌದ್ರಿ ಸರ್, ಹೌದ್ರಿ ಸರ್, IHR ವೆರೈಟಿ ಮಾಡಿವ್ರಿ. ಮತ್ತೆ ಅಶೋಕ ಅಂತೇಳಿ ಒಂದು ವೆರೈಟಿ ಅದನ್ನು ಮಾಡಿವ್ರಿ, ಟೆನ್ನಿಸ್ ಬಾಲ್ ಅಂತೇಳಿ ಒಂದು ಮಾಡಿವ್ರಿ. ಅಂದ್ರೆ ನಿಮ್ಗೆ ದೀಪಾವಳಿ ದಸರಾಗೆ ಕರೆಕ್ಟ್ ಬರ್ಬೋದು? ಅದೇ ದೀಪಾವಳಿ ಬರ್ಬೇಕಂತೇಳಿ ಮಾಡಿವ್ರಿ. ಈಗೆಲ್ಲ ಒಂದು ಮುಗ್ಗಿ ಹಂತದಲ್ಲಿ ಆದ್ರಿ, ಮತ್ತೆ ಆ ಟೈಮಲ್ಲಿ ಬರ್ಬೋದಂತ ಅನಿಸಿಕೆ ಆದ್ರೆ. ಮತ್ತೆ ಅರ್ಲಿ ಬಂದ್ಬಿಟ್ರೆ ಹೆಂಗೆ ಸುರೇಶ್ ಅವರೇ? ಬಂದ್ರೆ ಮಾರ್ಬೇಕ್ರಿ, ಮತ್ತೆ ಹೋದಷ್ಟು ಹೋಗಲಿ ಅರಿಬೇಕು ಮಾರ್ಬೇಕು, ಅವೇನ್ ಮಾಡಕ್ ಆಗಿಲ್ಲ. ಲೇಟ್ ಫ್ಲವರಿಂಗ್ ಆತು, ಅರ್ಲಿ ಫ್ಲವರಿಂಗ್ ಆತು ಅಂತಂದ್ರೆ ಏನ್ ಮಾಡಕ್ ಆಗಿಲ್ಲ ನಮ್ಗೆ. ಏನಾದ ಲೆಕ್ಕ ಮಾಡಿ ಹಾಕ್ಬೇಕಲ್ಲ, ದೀಪಾವಳಿ ಇಷ್ಟ ಬರ್ತದ, ಇಷ್ಟ ತಿಂಗಳು ಬೆಳೆ ಲೆಕ್ಕ ಹಾಕಿ ಸರ್? ಲೆಕ್ಕ ಮಾಡಿ ಹಾಕಿದ್ವಿ ಸರ್, ಅದು ಮಲ್ಚಿಂಗ್ ಹಾಕಲ್ಕ ಮಳೆ ಬಂತು ಸರ್, ಮಳೆ ಬಂದದಕ್ಕೆ ಸ್ವಲ್ಪ ಲೇಟಾಗಿ ಹಚ್ಚಿಬಿಟ್ಟಿವ್ರಿ. ಇಲ್ಲಾಂದ್ರೆ ಅದೇ ಟೈಮಿಗೆ ಬರೋಂಗೆ ನಾವು ನಾರು ಹಾಕಿದ್ವಿ, ಹಾಕದ್ ಹಾಕೋದು ಎಲ್ಲ ಅವಾಗೆ ಮಾಡಿದ್ವಿ ಕೆಲಸ. ಸಸಿ ನೀವು ಹಾಕೊಂಡ್ರೆ ಅಥವಾ ಡೈರೆಕ್ಟ್ ಬೀಜ ಇಟ್ಟರಿ? ಇಲ್ಲ ಸರ್, ಅಲ್ಲಿ ನರ್ಸರಿಯಲ್ಲಿ ಕೊಟ್ಟಿದ್ವಿ ರೀ, ನರ್ಸರಿಯಲ್ಲಿ ಕೊಟ್ಟು ಅಲ್ಲಿದ್ದ ನಾರು ತೊಗೊಂಡ್ಬಂದು ಸಸಿ ತೊಗೊಂಡ್ಬಂದು ಇಲ್ಲಿ ಹಚ್ಚಿ ನಾಟಿ ಮಾಡಿವ್ರಿ. ಅಂದ್ರೆ ಎಷ್ಟು ದಿವಸದಿದೆ ನಿಮ್ಮದು ಈಗ ಚೆಂಡು ಹೂವು ಬೆಳೆ? ಚೆಂಡು ಹೂವು ಬೆಳೆ ನಮ್ಮ 45 ದಿವಸದಾದ್ರಿ, 45 ದಿವಸ ಆಗಿದ್ರಿ. ಅದಕ್ಕೂ ಕೂಡ ರೇಜೆಡ್ ಬೆಡ್ ಮಲ್ಚಿಂಗ್ ಮಾಡ್ರಿ? ಮಾಡಿವ್ರಿ, ಮಾಡಿವ್ರಿ, ಮಲ್ಚಿಂಗ್ ಮಾಡಿವ್ರಿ, ಬೆಡ್ ಮಾಡಿ ಮಲ್ಚಿಂಗ್ ಹಾಕಿವ್ರಿ, ಡ್ರಿಪ್ ಹಾಕಿವ್ರಿ. ಎಲ್ಲದಕ್ಕೂ ಮಲ್ಚಿಂಗ್ ಡ್ರಿಪ್ ಆಗ್ಲೇಬೇಕಾ? ಆಗ್ಲೇಬೇಕ್ರಿ, ಆಗ್ಲೇಬೇಕ್ರಿ, ಆಗ್ಲೇಬೇಕು. ಮತ್ತೆ ಖರ್ಚು ಬಂದ್ ಬಿಡ್ತದಲ್ರಿ ಜಾಸ್ತಿ? ಬರ್ಲಿ ಸರ್, ಮತ್ತೆ ಏನು ಮಾಡ್ತದೆ, ಲೇಬರು ಕಸ ಗಿಸ ತೆಗಿಯಕ್ಕೆ ಸಿಗಂಗಿಲ್ಲ. ಈಗ ಪೇಪರ್ನಲ್ಲಿ ಆದರೆ ಓಲ್ನ ಹತ್ರ ತೆಕ್ಕೊಂಡ್ಬಿಡ್ತೀವಿ, 1-2 ಸರ್ತಿ ನಡೆದೋಗ್ಬಿಡ್ತದೆ. ಸೆಂಟ್ರ್ನಲ್ಲಿ ಸ್ವಲ್ಪ 2 ದಿನ ಲೇಟ್ ಆದರೂ ಸೆಂಟ್ರ್ನಲ್ಲಿ ತೆಕ್ಕೊಂಡ್ಬಿಡ್ತೀವಿ ರೀ. ಈ ಲೇಬರ್ ಪ್ರಾಬ್ಲಮ್ ಹೆಚ್ಚಿಗೆ ಅದಲ್ರಿ. ಈಗ ಫ್ಲವರಿಂಗ್ ಮಾರ್ಕೆಟು ನಮ್ಮ ರಾಯಚೂರಲ್ಲಿ ಹೋಲ್ಸೇಲ್ ತೊಗೊಳೋರು ಇದ್ದಾರೆ ಅಂತ ಹೇಳ್ತೀರಿ? ಇಲ್ಲ ರೀ ಸರ್, ಇಲ್ಲ, ಅದೇ ಅಂಗಡಿ ಮುಖಾಂತರ ಅವರಿಗೆಲ್ಲ ತಿಳಿಸ್ಬೇಕು ರೀ. ತಿಳಿಸಿ 10 ಕೆಜಿ 20 ಕೆಜಿ ಯಾರು ತೊಗೊಂತಾರೆ ಅವ್ರಿಗೆ ಅಂತಂದ್ರೆ ನೀವೇ ಆ ಸಂದರ್ಭದಲ್ಲಿ ಕುಟ್ರಿ ಹಾಕೊಂಡು ಮಾರಬೇಕು. ಹಾಂ, ಅಷ್ಟೇ ಮಾಡ್ಬೇಕಂತ, 2 ಡೇಸ್ ನಿಂದ್ರಿಸಿ ಗ್ರಾಹಕರಿಗೆ ಅವರು ಹೋಲ್ಸೇಲ್ ಅವರು 100 ರೂಪಾಯಿ 150 ರೂಪಾಯಿ ಮಾರಿದ್ರೆ ನಾವು 50 ರೂಪಾಯಿ ಕೆಜಿ ಮಾರ್ಬಿಡ್ಬೇಕಂತ ಮಾಡಿವ್ರಿ, ಹಂಗೆ ಮಾರ್ಬೇಕಂತ ಮಾಡಿವ್ರಿ ನಾವು. ಅದಕ್ಕೇನಾದರೂ ರೋಗಗಳು ಹುಳುಗಳು ಈ ಒಂದು ಚೆಂಡು ಅವ್ರಿ ಅವ್ರಿ ಎಲೆ ಸುರಂಗಿ ಹುಳ ಮೊದಲೇ ಮತ್ತೆ ಮಾಮೂಲಿ ಹುಳಗಳನ್ನ ಬಿಡ್ತವ್ರಿ. ಅದಕ್ಕೆ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚೆಂಡು ಹೂವನ್ನು ಯಾರು ಹಾಕಿಲಿಕ್ಕಿಲ್ಲ? ಇಲ್ಲ ಇಲ್ಲ, ಹಾಕಿಲ್ಲ ರೀ, ನಾವೇ ಹಾಕಿವ್ರಿ ಸರ್. ಮನೆ ಮುಂದೆ ಒಂದು ಗುಂಟೆ ಲೆಕ್ಕದಲ್ಲಿ ನಾವು ಹಾಕ್ತಿದ್ವಿ, ನಮ್ಮ ಮನೆ ಸಲುವಾಗಿ ಒಂದೇ ಹಾಕ್ತಿದ್ವಿ, ಈ ಸಲ ಜಾಸ್ತಿ ಮಾಡಿವ್ರಿ ನಾವು ನೋಡಮ್ಮ ಅಂತೇಳಿ. ಇದೇ ಫಸ್ಟ್ ಸರ್ ಮಾಡಿದ್ದು. ಸುರೇಶ್ ಅವರು ನಿರ್ವಹಣೆ ಮಾಡ್ತಿರಲ್ಲ, ಹ್ಯಾಬಿಟ್ ಆದರೆ ಹಂಗೆ ಮಾಡ್ತೀವಿ ರೀ, ಆ ಟೈಮ್ನ ಏನು ಮಾಡ್ಬೇಕಂತ ಗೊತ್ತಾಗ್ಬಿಟ್ಟದ್ರಿ. ಸೆಷನ್ ಸಿಕ್ಕದ ಆ ಒಂದು ಸೆಷನ್ಲಿದ್ದ ಹಂಗೆಯೇ ಹೊಂಟಿವಿ ರೀ, ಮತ್ತೇನಿಲ್ಲ. ಇನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡ್ಬೇಕಂತೇಳಿ ಪ್ರೋಕ್ಸ್. ಆದರೆ ಇದು ಮಾರ್ಕೆಟು ಒಂದು ಬೆಂಬಲ ಬೆಲೆ ಇಲ್ಲಲ್ಲ, ಸ್ವಲ್ಪ ಅಂಜಿಕೆ ಆಗ್ತದ್ರೆ ಕಾಯಿಗಳನ್ನು ಈ ಒಂದು ಹೂಗಳನ್ನು ಜಾಸ್ತಿ ದಿನ ಇಟ್ಕೊಳಕ್ ಆಗಂಗಿಲ್ಲ, ಆಗಂಗಿಲ್ಲ ನಮ್ಗೆ ಎಲ್ಲ ಆಗಿಲ್ಲ. ರೈತರ ಕೇಳಿ ಹೋಗತ್ತದ್ರಿ, ಒಂದು ಎರಡು ದಿನ ಇಟ್ಕೋ, ಒಂದಿನ ಇಟ್ಕೋಬಹುದು ಜಾಸ್ತಿ ಅಷ್ಟೇ. ಅಷ್ಟೇ ರೀ, ಅಷ್ಟೇ ಅಷ್ಟೇ, ಹೆಚ್ಚಿಗೆ ಮಾಡಕ್ಕೆ ಆಗಂಗಿಲ್ಲ ರೀ. ಮಾಡಕತ್ತೀವಲ್ರಿ, ಚೆನ್ನಾಗದ. ಇನ್ನು ಮಾರ್ಕೆಟು ಚೆನ್ನಾಗಿ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತೇಳಿ. ಆದರೆ ಇದು ಮಾರ್ಕೆಟ್ ಒಂದು ಏರುಪೇರು ಆದವಾಗ, ಈಗ ನೋಡಿರಿ 2 ತಿಂಗಳಾಯಿತು ಸತತವಾಗಿ ಯಾವುದ್ರದ್ದು ರೇಟ್ ಇಲ್ಲ ರೀ. 2 ತಿಂಗಳಿಂದ ನಾವು ಉಲ್ಟಾ ಖರ್ಚೆ ಮಾಡಕತ್ತೀವಿ ರೀ. ಈಗ 14-15 ಲಕ್ಷ ಖರ್ಚು ಮಾಡಿವಿ ರೀ, ಈ 1 ರೂಪಾಯಿ ನಮ್ಗೆ ರೊಕ್ಕ ಬಂದಿಲ್ಲ ರೀ, ಆದಾಯ ಬಂದಿಲ್ಲ ರೀ. ಅದೇ ನಿರೀಕ್ಷೆದಲ್ಲಿ ಇವ್ರಿ, ಈ ತಿಂಗಳು ಬರ್ಬೋದು, ಮುಂದಿನ ತಿಂಗಳು ಬರ್ಬೋದು, ನಾಳೆ ಬರ್ಬೋದು, ಅದೇ ಆದರೆ ಅದೇ ಆಲೋಚನೆ ಆದರೆ ಮಾಡಕತ್ತೀವ್ರಿ. ಮೊದಲಿದ್ದಂತೂ ಮಾಡ್ಕೊಂತ ಬಂದಿವಿ ರೀ, ಏನಾಗಲಿ ನೋಡೋಮ್ ಅಂತೇಳಿ. ಈಗ ಈ ಸಲ ಹಾಕಿರಿ ಹೀರೆಕಾಯಿ, ಹಾಗಲಕಾಯಿ ಹಾಕಿದ್ದು, ಇವನ್ ತಕೊಂಡು ಮತ್ತೆ ಬೇರೆ ಏನು ಹಾಕ್ಬೇಕಂತ ಮಾಡಿರಿ? ಈಗ ಹಾಗಲಕಾಯಿ ಹೀರೆಕಾಯಿ ತಗೊಂಡ ಮೇಲೆ ಸರ್, ಹಾಗಲಕಾಯಿ ಹೀರೆಕಾಯಿ ತಗೊಂಡ ಮೇಲೆ ಸಾವು ಟಮಾಟ ಮಾಡ್ಬೇಕಂತ ಮಾಡಿವ್ರಿ. ಜನವರಿ 15ಕ್ಕೆ ಸಾವು ಟಮಾಟ ಅದೇ ಮಲ್ಚಿಂಗ್ನಾಗೆ ಮಾಡ್ಬೇಕಂತ ಮಾಡಿವ್ರಿ. ಇದು ಸಿಂಜೆಂಟದವರು ಸಾವು ಅಂತೇಳಿ ಟಮಾಟ ಬಂದಿದ್ರೆ ಅದು ಮಾಡ್ತೀವಿ ರೀ. ಸಿ ಯು ಸಿ ಬ್ಲೂ ಕಫರ್ ಜಿನ್ ಡ್ರಿಂಚಿಂಗ್ ಮಾಡಿ ಆಕಳ ಮೂತ್ರ ಅವು ಇವು ಇದು ಮಾಡಿ ಜೀವಾಮೃತ ಗೋವಾಮೃತ ಮಾಡಿ ಮತ್ತೊಂದು ಬೆಳೆ ತಕ್ಕಬೇಕಂತ ಆದ್ರೆ ನಿರೀಕ್ಷೆ. ಇವೆಲ್ಲ ಬಳ್ಳಿಗಳ ತಕೊಂಡು ಆಮೇಲೆ ನೀವು ಟಮಾಟ ಇಡ್ಬೇಕಂತ ಮಾಡಿರಿ? ಹಾಂ, ಟಮಾಟ ಮಾಡ್ಬೇಕಂತ ಮಾಡಿವ್ರಿ. ಟಮಾಟ ಮಾಡ್ಬೇಕಂತ ಮಾಡಿವ್ರಿ. ಜನವರಿ ತಿಂಗಳಲ್ಲಿ ಮಾಡಿದರೆ ನಮ್ಗೆ ಏಪ್ರಿಲ್ ತಿಂಗಳಲ್ಲಿ ರೇಟ್ ಸಿಗ್ಬೋದಂತ ಉದ್ದೇಶಕ್ಕೆ ಮಾಡಕತ್ತೀವಿ ರೀ. ಮೋಸಂಬಿ ಮಾವು ಜಗ್ಗಿ ಬೆಳೀತಾರೆ, ನಿಮ್ಮ ಹೊಲಗಳು ಭಾಳ ಇದಾವೆ, ಯಾಕೆ ನೀವು ಹಣ್ಣಿನ ಬೆಳೆಗಳಿಗೆ ಜಾಸ್ತಿ ಹೋಗಿಲ್ಲ? ಮಾಡಿವಿ ಸರ್, ಒಂದು 7 ಎಕರೆ ಮೋಸಂಬಿ ಮಾಡಿವಿ ಸರ್. 7 ಎಕರೆ ಮೋಸಂಬಿ ಮಾಡಿವಿ ಸರ್. ಈ ಸಲ ಒಂದು 10 ಎಕರೆ ಮಾವು ಮಾಡ್ಬೇಕಂತೇಳಿ ಆದ್ರೆ, ತಲೆಗಾದ್ರೆ ಮಾವು ಮಾಡ್ಬೇಕಂತ ಮಾಡಿವ್ರಿ. ನೋಡಮ್ಮಂತೇಳಿ ಏನಾಗ್ತದೆ ನೋಡ್ಬೇಕು ರೀ. ಒಳ್ಳೆಯದು ಸುರೇಶ್ ಅವರು, ಈಗ ಸಾಕಷ್ಟು ಭೂಮಿ ಇರೋರು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲತನ ಮಾಡೋಕ್ಕಿಂತ ಮುಂಚೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಣ್ಣ ಸಣ್ಣ ರೈತರು ಇರ್ತಾರೆ, 1 ಎಕರೆ ಇರೋರು, 2 ಎಕರೆ ಇರೋರು, ಅವರು ನೀರಾವರಿ ಏನಾರ ವ್ಯವಸ್ಥೆ ಮಾಡಿಕೊಂಡು ಈ ತರಕಾರಿಗಳನ್ನು ಹಾಕೊಂಡ್ರಪ್ಪ ಅಂತಂದ್ರೆ ಅವ್ರ ಮೇಲಿನ ಖರ್ಚು ಮೇಲೆ ಹೋಗ್ತದೆ. ಹೌದು ಸರ್, ಹೌದು ಸರ್, ಹೋಗ್ತದೆ ಸರ್. ಈಗ ವರ್ಷ ಪೂರ್ತಿ ನಾವು ಈಗ ಹತ್ತಿ ಹಾಕಿದ್ವಿ, ತೊಗರಿ ಹಾಕಿದ್ವಪ್ಪ ಅಂತಂದ್ರೆ ಅವ್ರಿಗೆ ಮೇಂಟೆನ್ಸ್ ಮಾಡೋದು ಭಾಳ ಕಷ್ಟ ಆಗಿಬಿಡ್ತದೆ. ವರ್ಷದ ಎಲ್ಲ ಕಾಲಕ್ಕೂ ಕೂಡ ಅವ್ರಿಗೆ ಕೆಲಸ ಕೊಡೋದಿಲ್ಲ, ಮತ್ತು ವಲಸೆ ಹೋಗೋದು ಅವರಿಗೂ ತಪ್ಪೋದಿಲ್ಲ. ಅಂದರೆ ನೀರಾವರಿ ವ್ಯವಸ್ಥೆ ಏನಾದರೂ ಸಣ್ಣ ಪುಟ್ಟ ಬೋರ್ವೆಲ್ ಹಾಕಿಸ್ಕೊಂಡು ಏನಾರೋ ಒಂದು ಮಾಡ್ಕೊಂಡ್ರಪ್ಪ, ನೀರಿನ ಮೂಲ ಹಿಡ್ಕೊಂಡು ತರಕಾರಿಗಳನ್ನು ಹಾಕೊಂಡೋದು ಸೂಕ್ತ ಅಲ್ವಾ? ಅಂದರೆ ಏನೋ ಒಂದೇ ವೆರೈಟಿ ಮಾಡಬಾರ್ದು ಸರ್. ಸಣ್ಣ ಪ್ರಮಾಣ ಮಾಡೋರು ಎಲ್ಲ ಒಂದು 1/2 ಎಕರೆ ಮಾಡಿದ್ರೇ ಸೂಕ್ತ ಅಂತ ನನಗೆ ಅನ್ಸಕತ್ತೆ ರೀ. 1/2 ಎಕರೆ ಮಾಡ್ಬೇಕು ರೀ, ಹಂಗಾದ್ರೆ ಚಲೋ ಆಗ್ತದೆ ನನ್ನ ಅನಿಸಿಕೆ. ಒಂದೇ ಸರ್ತಿ ಹೆಚ್ಚಿಗೆ ಮಾಡೋಕೆ ಹೋಗಿ ಅದರಲ್ಲಿ ರೇಟ್ ಸಿಗಲಿಲ್ಲ ಅಂದರೆ ಬರೇ ಬಿದ್ದು ಬಿದ್ದು ಹಂಗಾಗ್ತದೆ ಅವ್ರಿ. ಹಂಗಾಗಿ ಬೇರೆ ಬೇರೆ ತಳಿಗಳನ್ನು ಬೇರೆ ಬೇರೆ ಬೆಳೆಗಳನ್ನು ಹಾಕ್ಬೇಕು. ಹಾಂ, ಮಾಡ್ಬೇಕು ಸರ್. ಈಗ ನಾವು 16 ಎಕರೆ ಹೊಲದಲ್ಲಿ 8 ಐಟಮ್ ಹಾಕಿವ್ ರೀ, ಹಂಗೆ ಅವ್ರು ಮಾಡ್ಕೋಬೇಕು ರೀ. ಹಂಗೆ ಈಗ 2 ಎಕರೆ ಮಾಡಿದರೆ 4 ಐಟಮ್ ಮಾಡ್ಬೇಕು ರೀ ಅವರು. ಯಾವುದ್ರದ್ದು ಒಂದಾದ್ರೆ ರೇಟ್ ಸಿಗ್ತದ್ರೆ ಅವ್ರಿಗೆ, ಅವ್ರು ಫೇಲ್ ಆಗಂಗಿಲ್ಲ ಅಂತ ಒಂದು ಹಾಕೋದು ಅವೆಲ್ಲ ಮಾಡ್ಬೋದು. ಅದು ಮತ್ತೆ ಅದು ರೇಟ್ ಬಿದ್ದೋಯ್ತು ಅನ್ಕೋರಿ, ಏನು ಮಾಡೋಕ್ಕಾಗಂಗಿಲ್ಲ. ಈಗ ಈಗಂತೂ ಆಲ್ಮೋಸ್ಟ್ಲಿ ಎಲ್ಲದರ ರೇಟ್ ಡೌನೇ ಆದರೆ. ಸುರೇಶ್ ಅವರೇ, ಸಾಕಷ್ಟು ಕೃಷಿಯಲ್ಲಿ ನಿಮಗೆ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಅನುಭವ ಇದೆ, ನಿಮ್ಮ ಅನುಭವಗಳು ಇತರ ರೈತರಿಗೆ ಮಾದರಿಯಾಗಲಿ. ಈ ವರ್ಷ ನೀವು ಪ್ರಾರಂಭದಲ್ಲಿ ಈ ಬಳ್ಳಿ ಜಾತಿಯ ತರಕಾರಿಗಳನ್ನು, ಹಾಗಲಕಾಯಿ, ಹೀರೆಕಾಯಿ ಮತ್ತು ಸೌತೆಕಾಯಿಗಳನ್ನು ಕೂಡ ಬೆಳೆದಿದ್ದೀರಿ. ಈ ಜೊತೆಗೆ ವಿಶೇಷವಾಗಿ ಚೆಂಡು ಹೂವು ಕೂಡ 1.5 ಎಕರೆಯಲ್ಲಿ ಹಾಕಿದ್ದೀರಿ. ಒಳ್ಳೆಯ ಬೆಲೆ ನೀಡಲಿ, ಲಾಭದಾಯಕ ಆಗಲಿ, ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಸುರೇಶ್ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಪಲಕಮದೊಡ್ಡಿ ಗ್ರಾಮದ ಸುರೇಶ್ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा ಕವಚ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ. ಈಗ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಮುನ್ಸೂಚನೆಯಂತೆ ನಾಳೆ ದಿನಾಂಕ 11/9/2021 ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 31 ಹಾಗೂ ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದ್ದು ಗರಿಷ್ಠ 96 ಮತ್ತು ಕನಿಷ್ಠ 94% ಆರ್ದ್ರತೆ ಇರುವುದೆಂದು ತಿಳಿದುಬಂದಿದೆ. ಹಾಗೆಯೇ ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಅಲ್ಲಲ್ಲಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗುವುದು. ಇದರಿಂದ ರೈತ ಬಾಂಧವರು ಅದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡು ಬಂದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಇನ್ನು ಮುಖ್ಯವಾಗಿ ರೈತ ಬಾಂಧವರಿಗೆ ಹೇಳೋದಾದರೆ, ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಅಥವಾ ಸ್ವಚ್ಛ ಆಕಾಶವಿದ್ದಾಗ ಹಾಗೆಯೇ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡಬೇಕು. ಮುಖ್ಯವಾಗಿ ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲ್ಗೊಬ್ಬರವಾಗಿ ಈ ಸಮಯದಲ್ಲಿ ಕೊಡಬಹುದು. ಇನ್ನು ಭತ್ತ ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳುವುದಾದರೆ, ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡೆಯುವ ಹಂತದಲ್ಲಿದ್ದು ಅಂತಹ ಬೆಳೆಗಳಿಗೆ ಮೇಲ್ಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಶ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲುಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರನ್ನು ಬಿಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟಿ ಮಾಡಲು ರೈತ ಬಾಂಧವರು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪ್ರೊಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ತೋಟಗಾರಿಕಾ ರೈತ ಬಾಂಧವರು ಬದನೆಯನ್ನ ಬೆಳೆದಿರುವವರು ಗಮನಿಸಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 g ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಅಥವಾ 0.20 ml ಸ್ಪೈನೋಸ್ಯಾಡ್ 40 SC ಅಥವಾ 0.2 ml ಕ್ಲೋರಾನಿಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಈ ಮೆಣಸಿನಕಾಯಿ ಬೆಳೆಯನ್ನು ಹಾಕಿದ್ದಾರೆ. ಈ ಮೆಣಸಿನಕಾಯಿ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 g ಕಾರ್ಬನ್ ಡೈಸಮ್ 50 WP ಅಥವಾ 1 ml ಪೆನ್ ಕೊನಾಜಿಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 g ಥೈಯೋಡಿ ಕಾರ್ಬ 25 WP ಅಥವಾ 4 g ಕಾರ್ಬೋರಿಲ್ 50 WP ಅಥವಾ 0.5 ml ಲ್ಯಾಂಡಾ ಸೈಲೋಥ್ರಿನ್ 4.9 SC ಅಥವಾ 0.75 ml ನೌಲುರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 g ಕಾಪ್ಟನ್ ಅಥವಾ 2 g ಕಾರ್ಬನ್ ಡೀಸಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಇನ್ನು ತೊಗರಿ ಬೆಳೆಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 g ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪರಣೆಯನ್ನು ಹಾಗೂ ಮತ್ತೆ ಅದನ್ನು 15 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 cm ಕುಡಿ ಚೀವುಟುವುದು ಹಾಗೂ 10 g 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗುವುದು. ತೊಗರಿ ಬೆಳೆಯಲ್ಲಿ ಗುಡ್ಡು ರೋಗದ ಬಾಧೆ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 2.5 ml ಡೈಕೋಫಾಲ್ 18.5 EC ಅಥವಾ 1.5 ml ಎಕ್ಸಿಡೆಮೆಟಾನ್ ಮಿಥೈಲ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿ ಬೆಳೆಯಲ್ಲಿ ಮ್ಯಾಗ್ನೀಷಿಯಂ ಸಲ್ಫೇಟ್ 10 g ಮತ್ತು 19-19-19 ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ರೈತ ಬಾಂಧವರು ಉಪಯೋಗಿಸಬೇಕು. ಇನ್ನು ಹತ್ತಿಯಲ್ಲಿ ರಸಹೀರುವ ಕೀಟಗಳ ಹತೋಟಿಗಾಗಿ 0.3 g ಫೋನಿಕಮೈಡ್ 50 WG ಅಥವಾ 0.3 g ಡೇನುಟಫುರಾನ್ 20 SG ಅಥವಾ 1 ml ಅಸಿಟಾಮಿಪ್ರಿಡ್ 20 SP ಅಥವಾ 0.2 g ಥಯಾಮಿಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಾನುವಾರು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆದು ರೈತ ಬಾಂಧವರು ಲಾಭವನ್ನು ಪಡೆದುಕೊಳ್ಳಬಹುದು. ಇದುವರೆಗೆ ಹವಾಮಾನ ವರದಿ ಮತ್ತು ಕೆಲವು ಹವಾಮಾನಾಧಾರಿತ ರೈತ ಬಾಂಧವರಿಗೆ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. कोरोना वायरस के खतरे से बचते हुए फसल की कटाई